ಶಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣಿ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಕೇಳಿಸ್ತಿದೆಯಲ್ಲ, ಇವತ್ತಿನ ವಿಷಯ ಸಾಧನಾ ಮತ್ತು ಸ್ವಧರ್ಮ. ಪ್ರಾರಂಭದಲ್ಲಿ ನಮ್ಮ ನಮ್ಮ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಒಂದು ಸಣ್ಣ ನಿದರ್ಶನ ಮುಖಾಂತರ ತಿಳ್ಕೋಣ. ಒಬ್ಬ ದೊಡ್ಡ ಮ್ಯಾಜಿಕ್ ಮಾಡೋರು ಇದ್ರಂತೆ ಊರಿನಲ್ಲಿ. ಅವರು ರಾಜಸ್ಥಾನದಲ್ಲಿ ಯಾವಾಗಲೂ ಅವ್ರಿಗೆ ಬಹುಮಾನಗಳು ಪ್ರಾಪ್ತವಾಗ್ತಾ ಇತ್ತು. ತನ್ನ ಶಿಷ್ಯನಿಗೆ ಜೊತೆನ ಕರ್ಕೊಂಡು ಹೋಗ್ತಾ ಇದ್ರು. ಎಲ್ಲೆಲ್ಲಿ ಅವರು ಪರ್ಫಾರ್ಮೆನ್ಸ್ ಮಾಡ್ತಾರೋ ಅಲ್ಲಿಗೆಲ್ಲ ಶಿಷ್ಯರನ್ನ ಕರ್ಕೊಂಡು ಹೋಗಿ ಸಹಾಯ ಮಾಡೋದು. ಶಿಷ್ಯರು ಕಲ್ತ್ಕೊಳ್ತಾ ಇದ್ರು ಹೇಗೇಗೆ ಮಾಡ್ತಾರೆ ಗುರುಗಳು, ಯಾವ್ಯಾವ ರೀತಿ ಮಾಯಾ ಮಂತ್ರಗಳು ಮಾಡ್ತಾರೆ ನೋಡಲಿಕ್ಕೆ, ಕಣ್ಕಟ್ಟು ವಿದ್ಯೆಗಳನ್ನೆಲ್ಲ. ಒಂದ್ಸಲ ಏನಾಯಿತು, ಯಾವುದೋ ಕಾರಣದಿಂದ ಶಿಷ್ಯ ಆ ಗುರುಗಳು ಬಿಟ್ಟು ತನ್ನ ಮನೆಗೆ ಹೋಗ್ಬೇಕಂತ ಪರಿಸ್ಥಿತಿ ಬಂತು. ಹೋಗಾದ್ಮೇಲೆ ಶಿಷ್ಯನು ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟ ರಾಜನ ಹತ್ರ, ನಾನು ಮಾಡಿ ತೋರಿಸ್ತೀನಿ ಅಂತ. ಈಗ ಗುರುಗಳಿಗೆ ಬಹಳ ಬೇಜಾರು. ಏನು ಬೇಜಾರು ಅಂದರೆ, ಪ್ರತಿ ವರ್ಷ ನನಗೆ ಬಹುಮಾನ ಬರ್ತಾಯಿತ್ತು, ನನಗೆ ಏನೇನು ವಿದ್ಯೆ ಗೊತ್ತೋ ಅದೆಲ್ಲ ಶಿಷ್ಯನಿಗೂ ಗೊತ್ತಿದೆ, ಈಗ ಬಹುಮಾನ ನನಗೆ ಬರುತ್ತೋ ಇಲ್ವೋ, ನನಗೆ ವಯಸ್ಸಾಗಿದೆ, ಇವನು ಬಹಳ ಚಾಕಚಕ್ಯತೆ ಮತ್ತು ಯುವಕ ಅಂತ ಬಹಳ ಚಿಂತೆ ಬಂತು ಗುರುಗಳಿಗೆ. ಬಹಳ ಡಿಪ್ರೆಷನ್, ಅವ್ರಿಗೆ ಮುಖ ಹರಳೆಣ್ಣೆ ಕುಡ್ದಾಗಿತ್ತು, ಚಿಂತೆ ಮಾಡ್ತಾಯಿದ್ರು ಏನು ಮಾಡೋದು ಅಂತ. ಈಗ ಶಿಷ್ಯ ಇವ್ರ ಅಸ್ತಿತ್ವದಲ್ಲಿಲ್ಲ, ಅವನು ಸ್ವತಂತ್ರನಾಗಿದ್ದಾನೆ. ಆಗ ಒಬ್ಬರು ಊರಲ್ಲಿ ತಿಳಿದವ್ರ ಹತ್ರ ಮಾತುಕತೆ ಆಡುವಾಗ ಅವ್ರು ಹೇಳಿದ್ರು, ಏನು ಯೋಚನೆ ಮಾಡಬೇಡಿ, ನಾವು ನಿಮಗೆ ಬರುವಾಗೆ ಮಾಡ್ತೀವಿ ಅಂತ ಹೇಳಿದ್ರು. ಏನು, ನೀವು ಹೋಗ್ಬೇಕಾದ್ರೆ ಅರಮನೆಗೆ ನಮ್ಮ ಒಂದು ವಸ್ತು ಕೊಟ್ಕೊಳ್ತೀನಿ, ಅದನ್ನು ತಗೊಂಡು ಹೋಗಿ ಅಂತ ಹೇಳಿದ್ರು. ಅವರು ಈ ವೈಲಿನೆಲ್ಲ ಇಟ್ಕೊಂಡು ಹೋಗೋ ಬಾಕ್ಸ್ ಇರೋದಿಲ್ವ, ಆ ರೀತಿ ದೊಡ್ಡ ಬಾಕ್ಸ್ ಮಾಡಿ ಕೊಟ್ಕೊಳ್ಸಿದ್ರು ಅವ್ರಿಗೆ. ಅವ್ರು ಅರಮನೆಗೆ ಹೋಗ್ಬೇಕಾದ್ರೆ ಅರಮನೆ ಹತ್ರ ಹೋದ್ಮೇಲೆ ಅದನ್ನ ಬಿಚ್ಚು ಹೆಗಲ ಮೇಲೆ ಇಟ್ಕೊಂಡು ಸಭಾಮಂಟಪಕ್ಕೆ ಹೋಗಿ ಎಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಿರೋ ಅಂತ. ಅವ್ರೇನು ಮಾಡೋದು, ತಗೊಂಡು ಹೋದ್ರು ಏನಂತ ಗುರುಗಳಿಗೂ ಗೊತ್ತಿಲ್ಲ. ಅರಮನೆ ಎಲ್ಲಿ ಪ್ರದರ್ಶನ ಶಾಲೆ ಇದೆಯೋ ಅಲ್ಲಿ ಹೋದಾಗ ಅದು ಓಪನ್ ಮಾಡಿದ್ರೆ ಒಂದು ದೊಡ್ಡ ಸೌಟ್ ಇದೆ ಒಳಗಡೆ, ಅದನ್ನು ಹೆಗಲ ಮೇಲೆ ಇಟ್ಕೊಂಡು ಒಳಗಡೆಗೆ ಹೋದರು. ಈ ಶಿಷ್ಯ ಮೊದಲೇ ಹೋಗಿ ಕೂತ್ಕೊಂಡಿದ್ದ, ನೋಡ್ದ, ನಮ್ಮ ಗುರುಗಳ ಹತ್ರ ಎಲ್ಲ ಕಲ್ತಿದ್ದೀನಿ, ಏನೋ ಸೌಟ್ ಮ್ಯಾಜಿಕ್ ಕಲ್ತಿಲ್ವಲ್ಲ ನಾನು, ಸ್ವಲ್ಪ ಅನುಮಾನ ಬಂತಿತ್ತು ನನಗೆ. ಅದರಿಂದ ಗುರುಗಳನ್ನ ನಾನು ಬೈಪಾಸ್ ಮಾಡಲಿಕ್ಕೆ ಹೋದರೆ ಸಿಕ್ಕಾಕೊಂಡ್ಬಿಡ್ತೀನಿ ಈಗ, ಯಾಕಂದರೆ ನನಗಿಂತ ಜಾಸ್ತಿ ವಿದ್ಯೆ ಗೊತ್ತಿರೋ, ಅಂದರೆ ಶಿಷ್ಯನ ಥರನೇ ಇರೋದು ಬೆಸ್ಟ್ ಅಂತ ತಾನು ಕೊಟ್ಟಿದ್ದ ಅಪ್ಲಿಕೇಶನ್ನು ವಾಪಸ್ ತಗೊಂಬಿಟ್ಟು ಗುರುಗಳ ಕಾಲಿಗೆ ಬಿಟ್ಬಿಟ್ಟೆ, ಯಾಕಂದರೆ ಇದನ್ನು ಕಲ್ತ್ಕೊಂಡು ನೆಕ್ಸ್ಟ್ ಇಯರ್ ಮಾಡೋಣ ಅಂತ. ಗುರುಗಳು ಅದನ್ನು ಇಟ್ಕೊಂಡ್ರು, ಪ್ರತಿ ವರ್ಷ ಏನೇನು ತೋರಿಸ್ತಿದ್ರು ಅದನ್ನೇ ತೋರಿಸಿದ್ರು. ಈ ಸೌಟಿನ ವಿಚಾರನೇ ಮಾತಾಡಲಿಲ್ಲ. ಇವನು ಬಂದು ಕೇಳ್ದ ಗುರುಗಳಿಗೆ, ಗುರುಗಳೇ ಇದೇನು ತಂದ್ರಿ, ನೀವೇನು ಮಾಡಲೇ ಇಲ್ವಲ್ಲ ಅಂತ. ಅದು ಏನು ನನಗೂ ಗೊತ್ತಿಲ್ಲ, ಸುಮ್ಮನೆ ತಂದೆ. ಈಗ ಪ್ರಪಂಚದಲ್ಲಿ ಕೆಲವು ಸಮಯ ನಮಗೆ ತಿಳುವಳಿಕೆ ಇಲ್ಲದೆ ಕೆಲವು ಕೆಲಸಗಳು ಮಾಡ್ತೀವಿ, ಇದರಿಂದ ಕೆಲವು ಅನುಕೂಲನೂ ಆಗಿರುತ್ತೆ, ಅನಾನುಕೂಲನೂ ಆಗಿರುತ್ತೆ. ವಾಸ್ತವಿಕತೆಯಲ್ಲಿ ನಮ್ಗೆ ಯಾವ ಲಾಭನೂ ಇರೋದಿಲ್ಲ. ಹೊರಗಿನ ಪ್ರಪಂಚದಲ್ಲಿ ಕೆಲವರಿಂದ ಎಸ್ಕೇಪ್ ಆಗ್ಬೋದು, ಹಾಗೆ ತೋರಾಣಿಕೆಯ ಪ್ರಪಂಚದಲ್ಲಿ ಕೆಲವು ಲಾಭಗಳನ್ನು ಪಡ್ಕೋಬೋದು, ಅಸ್ತಿತ್ವಗಳನ್ನು ಯಶಸ್ಸನ್ನು ಪಡ್ಕೋಬೋದು. ಆದರೆ ಇರುವ ಪ್ರಪಂಚ ಅಂತ ನಮ್ದು ಇದೆಯಲ್ಲ, ಅಲ್ಲಿ ಪಡ್ಕೊಳ್ಳೋಕ್ಕೆ ಕಾಂಪ್ರಮೈಸ್ ಇಲ್ಲ. ಯಾಕಪ್ಪ ಅಂದರೆ ನಿಮ್ಮೆಲ್ಲರೂ ಮುಖನೂ ನಿಮ್ಮ ಮನೆ ಜನಕ್ಕೆ ಗೊತ್ತು, ನಿಮ್ಮ ಸ್ನೇಹಿತರಿಗೆ ಗೊತ್ತು, ಸಮಾಜಕ್ಕೆ ಗೊತ್ತು. ಆದರೆ ಒಂದು ಮುಖ ಪ್ರಪಂಚಕ್ಕೆ ಯಾರಿಗೂ ಗೊತ್ತಿಲ್ಲ, ನಿಮ್ಮ ಬಿಟ್ಟರೆ. ನಿಮ್ಮ ವ್ಯಕ್ತಿತ್ವ ತೋರುವ ಮುಖ ಎಲ್ಲ ಗೊತ್ತು, ಇರುವ ಮುಖ ನಿಮ್ಮೊಬ್ಬರಿಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ, ನಿಮ್ಮ ಮನೆ ಜನಕ್ಕೂ ಗೊತ್ತಿಲ್ಲ. ಯಾಕೆಂದರೆ ಜಗತ್ತಿಗೆ ಕಾಣದ ವ್ಯಕ್ತಿತ್ವ ನಿಮಗೆ ಮಾತ್ರ ಗೊತ್ತಿರುತ್ತೆ, ಪ್ರಪಂಚದಲ್ಲಿ ಬೇರೆ ಯಾರಿಗೂ ಗೊತ್ತಿರಲ್ಲ. ಯಾಕಂದರೆ ನೀವು ಒಬ್ಬೊಬ್ಬರ ದೃಷ್ಟಿಯಲ್ಲಿ ಒಂದೊಂದು ಕಾಣಿಸ್ಕೊಳ್ತೀರ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ನೀವು ಕಾಣಿಸ್ಕೊಳ್ಳೋ ದೃಷ್ಟಿ ಬೇರೆ, ಸ್ನೇಹಿತರಿಗೆ ನೋಡ್ತಕ್ಕಂತ ದೃಷ್ಟಿ ಬೇರೆ, ನಿಮ್ಮ ಪತ್ನಿ ನಿಮ್ಮನ್ನು ನೋಡೋ ರೀತಿ ಬೇರೆ, ನಿಮ್ಮ ತಾಯಿ ನಿಮ್ಮನ್ನು ನೋಡೋ ರೀತಿ ಬೇರೆ. ಒಬ್ಬೊಬ್ರಿಗೂ ಒಂದೊಂದು ದೃಷ್ಟಿಕೋನದಿಂದ ನೀವು ಕಾಣಿಸ್ಕೋತೀರಾ. ಆದ್ರೆ ಎಲ್ಲ ದೃಷ್ಟಿಕೋನದ ಮೊತ್ತ ನಿಮಗ್ ಮಾತ್ರ ಗೊತ್ತಿರುತ್ತೆ. ಯಾರ್ಯಾರ ಹತ್ರ ಹೇಗೆ ಬಿಹೇವ್ ಮಾಡ್ತೀರಾ, ಏನೇನು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ, ಅದು ನಿಮ್ಮ ಸ್ವಂತ ತಂದೆ ತಾಯಿಗಳಿಗೂ ಗೊತ್ತಿಲ್ಲ, ನಿಮ್ಮ ಸಹಧರ್ಮಿಗೂ ಗೊತ್ತಿಲ್ಲ, ಅದು ನಿಮಗ್ ಮಾತ್ರ ಗೊತ್ತು. ಅಲ್ಲಿ ಯಾವ ಮುಖ ನಿಮಗೆ ಗೊತ್ತಿದೆಯೋ ಅಲ್ಲಿ ಕಾಂಪ್ರಮೈಸ್ ಅನ್ನೋದಿಲ್ಲ. ಯಾಕಂದ್ರೆ ಮನ ಅರಿಯದ ಕಳ್ಳತನ ಇಲ್ಲಯ್ಯ. ಎಲ್ಲಿ ಏನೇ ಮಾಡಿದ್ರು ಸಹ ನಿಮ್ಮ ಸ್ವಂತ ಮುಖದ ಹತ್ರ ಕಾಂಪ್ರಮೈಸ್ ಮಾಡ್ಕೊಳಕ್ ಆಗಲ್ಲ ನೀವು. ಆ ಒಂದು ಅಲ್ಲಿ ಸ್ವಧರ್ಮ ಸಾಧನ ಎಲ್ಲ ನಡೆಯೋದು ಅಲ್ಲಿ. ಹೊರಗಡೆ ಯಾವ್ದು ನಡೆದ್ರು ಲೆಕ್ಕಕ್ಕೆ ಬರಲ್ಲ. ಅದು ಹೆಸರು ಕೀರ್ತಿ ಭೂಷಣ ಯಶಸ್ಸು, ಅವರು ಒಳ್ಳೆಯವರು ಕೆಟ್ಟವರು ಇದೆಲ್ಲ ಹೊರಗಿನ ಜಗತ್ತು ಹೇಳ್ತಕ್ಕಂಥದ್ದು. ನೀವು ಮಹಾ ದೊಡ್ಡ ಮನುಷ್ಯ, ನನ್ನನ್ನೇ ಮಹಾಜ್ಞಾನಿ ಅಂತ ಹೊರಗಿನ ಜಗತ್ತು ಹೇಳ್ಬೋದು. ನಾನು ನಿಜವಾಗ್ಲೂ ಜ್ಞಾನಿನೇ, ತುಂಬ ಒಳ್ಳೆಯವರು ಅಂತ ನೀವೆಲ್ಲ ಹೇಳ್ಬೋದು. ಅಥವಾ ನಾನು ನಿಮ್ಮನ್ನು ಒಳ್ಳೆಯವರು ಅಂತ ಹೇಳ್ಬೋದು. ಆದರೆ ನಾನು ಒಳ್ಳೆಯವನೇ ಅಂತ ನನಗೆ ಪ್ರಶ್ನೆ ಹಾಕೊಂಡ್ರೆ, ಒಳ್ಳೆಯವರು ಅಂತ ಅನ್ನಿಸ್ಕೊಳ್ಳೋದು ಸುಲಭ, ಒಳ್ಳೆಯವರು ಆಗೋದು ಕಷ್ಟ. ಲೇಬರ್ ಮಾಡಬೇಕಾಗತ್ತೆ. ಯಾಕಂದ್ರೆ ನನ್ನ ವ್ಯಕ್ತಿತ್ವ ನನಗೆ ಗೊತ್ತಿದೆ, ಅಲ್ಲಿ ಯಾವುದೇ ರೀತಿ ವ್ಯವಹಾರ ಸತ್ಯ ಮಾತ್ರ ನಡೆಯುತ್ತೆ ಅಷ್ಟೆ. ನುಡಿದರೆ ಲಿಂಗ ಹೌದೆನಬೇಕು ಅಲ್ಲಿ ಮಾತ್ರ, ಬೇರೆ ಕಡೆನೂ ಇರಬೇಕು, ಒಳಗೆ ಹೊರಗೆ ಒಂದಾಗಬೇಕು. ಆ ಮಟ್ಟಕ್ಕೆ ಯಾರು ಬೆಳೆದಿರ್ತಾರೋ ಅವ್ರಿಗೆಲ್ಲ ಸಂತರು ಅಂತ ಕರೀತಾರೆ, ಶರಣರು ಅಂತ ಕರೀತಾರೆ, ಮಹಾತ್ಮರು ಅಂತ ಕರೀತಾರೆ. ಯಾರ್ಯಾರು ಒಳಗೆ ಹೊರಗೆ ಒಂದಾಗಿರ್ತಾರೋ ಅವರು ಆನಂದದಲ್ಲಿರ್ತಾರೆ, ನಿರ್ಭಯತೆ ಅವರಲ್ಲಿರುತ್ತೆ, ಯಾವಾಗಲೂ ಅವರು ನೋಡುವ ದೃಷ್ಟಿ ಸಮತ್ವ ಇರ್ತದೆ. ಅವರು ಮಾತ್ರ ಎಲ್ಲ ಕಡೆನೂ ಸಮದೃಷ್ಟಿ ಏಕಚಿತ್ತತೆ ಪ್ರಪಂಚದ ಪರಿಣಾಮಗಳು ಅವರ ಮೇಲೆ ಆಗೋದಿಲ್ಲ. ಯಾಕೆಂದರೆ ಎಲ್ಲ ಕಡೆ ಏಕ ಪ್ರಕಾರವಾಗಿ ನೋಡ್ತಕ್ಕಂಥದ್ದು ಅವರ ಮನಸ್ಸಲ್ಲಿರುತ್ತೆ. ಹಾಗಾದರೆ ಸ್ವಧರ್ಮ ಅಂದರೆ ಏನು? ನಮ್ಮ ಅನೇಕ ಮಹಾತ್ಮರು ಸಂತರು ಶರಣರೆಲ್ಲ ಶ್ರೀರಾಮಕೃಷ್ಣ ಪರಮಹಂಸರು ಇವರೆಲ್ಲ ಸ್ವಧರ್ಮ ಅಂದರೆ ಏನು ಹೇಳಿದ್ದಾರೆ? ಸ್ವಧರ್ಮ ಅಂದರೆ ಮನುಷ್ಯನಿಗೆ ತನ್ನ ನಿಜತ್ವವನ್ನು ತಾನು ತಿಳಿದುಕೊಳ್ಳುವುದೇ ಸ್ವಧರ್ಮ. ಗಾಡ್ ರಿಯಲೈಸೇಷನ್ ಓನ್ಲಿ ದ ಏಮ್ ಆಫ್ ಹ್ಯೂಮನ್ ಲೈಫ್. ಏಮ್ ಆಫ್ ಹ್ಯೂಮನ್ ಲೈಫ್ ಈಸ್ ಗಾಡ್ ರಿಯಲೈಸೇಷನ್ ಅಂತ ಹೇಳ್ತಾರಲ್ವ. ನಮ್ಮ ಭಗವಂತನ ಸಾಕ್ಷಾತ್ಕಾರವಿಂತ ಎಷ್ಟು ಜನಕ್ಕೆ ಅದು ಬೇಕು, ಎಷ್ಟು ಜನಕ್ಕೆ ಅರಿವಿದೆ, ಎಷ್ಟು ಜನ ತಿಳ್ಕೊಂಡಿದ್ದೀವಿ? ಇಲ್ಲ. ಎಷ್ಟು ಜನ ನಮ್ಗೆ ಅದ್ರ ಬಗ್ಗೆ ಇನ್ನೂ ಬೆಳವಣಿಗೆನೆ ಆಗಿಲ್ಲ ಅಷ್ಟರ ಮಟ್ಟಿಗೆ ಇದೀವ ಅಂತ. ಅದಕ್ಕೆ ರಾಮಾಯಣದ ಉತ್ತರ ರಾಮಾಯಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಉತ್ತರ ರಾಮಾಯಣದಲ್ಲಿ ಅದ್ರುವೇ ಹಿ ಶರೀರೇಯೋ ಯೋನ ಕರೋತಿ ನ ತಪೋರ್ಜನಂ ಸಪಶ್ಚಾತ್ ಪಚ್ಯತೆ ಮೂಢೋ ಮೃತೋ ದೃಷ್ಟ್ವಾತ್ಮನೋ ಗತಿಂ. ಏನು ಹಾಗಂದ್ರೆ, ಉತ್ತರ ರಾಮಾಯಣದಲ್ಲಿ ಈ ವಾಕ್ಯದ ಅರ್ಥ, ಶರೀರವು ಅಸ್ಥಿರವೆಂದು ತಿಳಿದು ತಪೋನಿಷ್ಠೆಯಿಂದ ಶ್ರೇಯಸ್ಸನ್ನು ಸಂಪಾದಿಸಿಕೊಳ್ಳುವುದಿಲ್ಲವೋ ಆ ಮೂಢನು ಮೃತನಾದ ಮೇಲೆ ತನ್ನ ದುಸ್ಥಿತಿಗೆ ತಾನೇ ಮರುಗುತ್ತಾನೆ. ಈ ಶರೀರ ನಶ್ವರ ಅಂತ ತಿಳ್ಕೊಳ್ಳದೇನೆ ತಪಸ್ಸನ್ನು ಯಾವುದೇ ರೀತಿಯ ಆಚರಣೆ ಮಾಡಿದೆ. ತಪಸ್ಸು ಅಂದರೆ ಕಾಡಿಗೆ ಹೋಗಿ ಗಡ್ಡ ಬೆಳೆಸ್ಕೊಂಡು ಕೂತ್ಕೊಂಡಿರೋದೇ ತಪಸ್ಸಲ್ಲ. ಎಲ್ಲೆಲ್ಲಿರ್ತಿರೋ ಅಲ್ಲಿ ನಿಯಮಗಳಲ್ಲಿ ನಿಮ್ಮನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಅಂತ, ನಿಯಮವನ್ನು ನಿಯಮಿತವಾಗಿ ನಡೀತಕ್ಕಂಥದ್ದು ಆ ಒಂದು ತಪಸ್ಸು ಶ್ರೇಯಸ್ಸಿನ ಕಡೆಗೆ ಸಂಪಾದಿಸಿಕೊಳ್ಳೋದಿಲ್ವೋ ಆತ ಏನು ಮಾಡ್ತಾನೆ, ತನ್ನ ದೇಹಾಂತ ಮೃತನಾದ ಮೇಲೆ ತನ್ನ ದುಸ್ಥಿತಿಗೆ ತಾನೇ ಮರುಗುತ್ತಾನೆ. ಅಂದರೆ ಈ ಜೀವನ ಈ ದೇಹ ಅಂತ ಕೊಟ್ಟಿರ್ತಕ್ಕಂಥದ್ದು ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಅಂತ. ಹಾಗಾದರೆ ಸದುಪಯೋಗ ಏನೇನು ನಮ್ಮ ಭಾವನೆಗಳಲ್ಲಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ಅತಸ್ಕರಕರಾಗ್ರಾಹ್ಯ ರಾಜಕ ವಂಶವಧಂ ಅದಾಯಾದ ವಿಭಾರ್ಗಾಹಂ ಧನಮಾರ್ಜಯ ಸುಸ್ಥಿರಂ ಅಂತ ಇನ್ನೊಂದು ಮಾತಿದೆ. ಕಳ್ಳರು ಕಾಕರು ಕದಿಯಲಾಗದ, ರಾಜವಂಶಜರು ತೆಗೆದುಕೊಳ್ಳದಾಗದ, ದಾಯಾದಿಗಳು ಹಂಚಿಕೊಳ್ಳಲಾರದ ಆಸ್ತಿಯನ್ನು ಸಂಪಾದನೆ ಮಾಡಿ. ಯಾರು ಕದಿಯಕ್ಕಾಗದೇ ಇರ್ತಕ್ಕಂಥದ್ದು, ಯಾರು ವಶಪಡಿಸ್ಕೊಳಕ್ಕಾಗದೇ ಇರ್ತಕ್ಕಂಥದ್ದು, ಯಾರೇ ದಾಯಾದಿಗಳಿಗೆ ಹಂಚಕ್ಕಾಗದೇ ಇರ್ತಕ್ಕಂಥ ಸಂಪತ್ತನ್ನು ನೀವು ಮಾಡಿ ಅಂದರೆ ಆಧ್ಯಾತ್ಮಿಕ ಸಂಪತ್ತು ಅಂತ. ಇದನ್ನು ಮಾಡಿಲ್ಲ ಅಂದರೆ ನಾವು ಹೇಗೆ? ಅದಕ್ಕೋಸ್ಕರ ಈ ನಮ್ಮ ಈ ಸಬ್ಜೆಕ್ಟ್ ಸ್ವಧರ್ಮ ಹಾಗೂ ಸಾಧನ, ಈಗ ಯಥಾರ್ಥವನ್ನು ಅರಿಯುವುದು ಅಂದರೆ ಏನು ಇದೆಯೋ ಅದನ್ನು ತಿಳ್ಕೊಳ್ಳೋದೇ ಸಾಧನೆ. ಯಾವುದು ಇದೆಯೋ ಯಥಾರ್ಥ ಅಂದರೆ ಸತ್ಯ, ಸತ್ಯದ ಒಂದು ಅನುಭೂತಿಯನ್ನು ಪಡ್ಕೊಳ್ತಕ್ಕಂಥದ್ದು, ಶಾಂತಿಯ ಸಿದ್ಧಿಯನ್ನು ಪಡ್ಕೊಳ್ತಕ್ಕಂಥದ್ದು, ಇದು ಮಾನವನ ನಿಜವಾದ ಸ್ವಧರ್ಮ. ಈ ಮಟ್ಟಕ್ಕೆ ನಾವು ಬೆಳಿಬೇಕಾದ್ರೆ ದೊಡ್ಡ ಕಷ್ಟ. ನಾವು ತಿಳ್ಕೊಂಡಿರ್ತೀವಿ ಒಂದಷ್ಟು ಹಣ ಸಂಪಾದನೆ ಮಾಡೋದು, ಒಳ್ಳೆ ಒಂದಂತ ಅನ್ನಿಸ್ಕೊಳ್ಳೋದು, ಒಂದಷ್ಟು ಮಹಲುಗಳು ಕಟ್ಸ್ಕೊಳ್ಳೋದು, ಒಂದಷ್ಟು ಹೆಸರು ಕೀರ್ತಿ ಗಳಿಸೋದು, ಇದೇ ನಮ್ಮ ಧರ್ಮ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಇದೆಲ್ಲ ಬದುಕಿನ ಜೀವನದಲ್ಲಿ ಬರ್ತಕ್ಕಂಥ ಮೈಲಿಗಲ್ಲುಗಳು ಅಷ್ಟೇ ವಿನಃ ಅದೇ ನಮ್ಮ ಗುರಿಯಲ್ಲ. ನಿಜ ಹಣವನ್ನು ಸಂಪಾದನೆ ಮಾಡಬೇಕು, ನಿಜ, ಹಣವೇ ಪರಮಾರ್ಥವಲ್ಲ. ಒಂದು ವಾಹನಕ್ಕೆ ಡೀಸೆಲ್ಲೋ ಪೆಟ್ರೋಲೋ ಬೇಕು ಚಲನೆಗೆ, ಆದರೆ ಅದಷ್ಟರಿಂದೇ ವಾಹನ ಹೋಗಲ್ಲ. ಅದಕ್ಕೆ ಗಾಳಿನೇ ಇಲ್ಲ ಅಂದರೆ, ಚಕ್ರಗಳೇ ಇಲ್ಲ ಅಂದರೆ ಹೊರಡ್ತು, ಅದಕ್ಕೆ ಬ್ರೇಕೇ ಇಲ್ಲ ಅಂದರೆ ಅನಾಹುತಗಳಾಗುತ್ತೆ. ಅಂದರೆ ಒಂದು ವಸ್ತುವಿನಿಂದ ಎಲ್ಲ ಕಾರ್ಯಗಳು ಆಗೋದಿಲ್ಲ. ಆದರೆ ಮೂಲವಾದ ವಸ್ತು ಅಂದರೆ ನಮ್ಮ ನಮ್ಮ ಅಸ್ತಿತ್ವ. ನಮ್ಮ ನಮ್ಮ ಅಸ್ತಿತ್ವದ ಅರಿವು ನಮಗೆ ಆಗಿಲ್ಲ ಅಂದಾಗ ಜೀವನ ವ್ಯರ್ಥವಾಗ್ತದೆ. ಅದಕ್ಕೋಸ್ಕರ ಏನು ಹೇಳಿದರೆ, ಯಥಾರ್ಥವನ್ನು ಅರಿಯುವುದು ನಮ್ಮ ಸ್ವಧರ್ಮ. ಹಾಗಾದರೆ ಸಾಧನೆ ಅಂದರೆ ಏನು? ಸ್ವಧರ್ಮ ಆಯಿತು, ಸಾಧನೆ ಅಂದರೆ ಏನು? ಅರಿಯೋಕ್ಕೆ ಸಾಧನೆ ಯಾವುದು? ನೋಡಿ, ಈ ಜಗತ್ತು ನಮಗೆ ಮೂರು ಅಮೂಲ್ಯವಾಗಿರುವ ವಸ್ತುಗಳನ್ನು ಕೊಟ್ಟಿದೆ. ನಾವು ಅದನ್ನು ಉಪಯೋಗಿಸ್ತಾ ಇದ್ದೀವಿ, ಆದರೆ ಹೇಗೆ ಉಪಯೋಗಿಸ್ತೀವಿ ಅನ್ನೋದರಲ್ಲೇ ಸಾಧನೆಯ ರಹಸ್ಯ. ಏನು ಮೂರು ಅಮೂಲ್ಯವಾದ ವಸ್ತುಗಳು ಪ್ರಪಂಚ ಅಥವಾ ಪರಿಸರ ಅಥವಾ ನಿಸರ್ಗ ಅಥವಾ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಅಮೂಲ್ಯವಾದ ಮೂರು ವಸ್ತು ಯಾವುದಪ್ಪ ಅಂದರೆ, ಪ್ರಪ್ರಥಮವಾಗಿ ಈ ದೇಹ, ಎರಡನೇದು ಮನಸ್ಸು, ಮೂರನೇದು ಅದಕ್ಕಿಂತ ಸೂಕ್ಷ್ಮವಾಗಿರ್ತಕ್ಕಂಥ ಬುದ್ಧಿ. ಈ ಮೂರನ್ನು ಕೊಟ್ಟಿದ್ದಾನೆ, ದೇಹ, ಮನಸ್ಸು, ಬುದ್ಧಿ. ಇದನ್ನು ಬಳಕೆಯೇ ನಿಯಮಿತವಾದ ಬುದ್ಧಿವಂತಿಕೆಯ ಬಳಕೆ, ಜಾಣ್ಮೆಯ ಬಳಕೆಗೆ ಸಾಧನೆ ಅಂತ ಕರಿತೀವಿ. ಈ ಮೂರರಿಂದ ನೋಡಿ ಪ್ರಪಂಚ, ಶರೀರ ಬಹಳ ಮುಖ್ಯ. ಪ್ರಪಂಚದಲ್ಲಿ ಸುಖವನ್ನು ಭೋಗಿಸ್ಬೇಕಾದ್ರೂ ಶರೀರ ಬೇಕು, ದುಃಖವನ್ನು ಭೋಗಿಸ್ಬೇಕಾದ್ರೂ ಶರೀರ ಬೇಕು. ಶರೀರ ಇಲ್ಲ ಅಂದರೆ ಏನಾಗಲ್ಲ. ಅವನು ಯೋಗಿ ಆಗಿರಲಿ ಅಥವಾ ರಾಗಿ ಆಗಿರಲಿ, ರಾಗಿ ಅಂದರೆ ಅಟ್ಯಾಚ್ಮೆಂಟ್ ಇರ್ತಕ್ಕಂಥವನು, ಮೋಹವಂತ ಆಗಲಿ, ಪ್ರಾಪಂಚಿಕ ವ್ಯಕ್ತಿ ಆಗಿರಲಿ, ದೇಹ ಇಬ್ಬರಿಗೂ ಬೇಕು. ಸಕಲ ಐಶ್ವರ್ಯ ಸುಖಗಳನ್ನು, ಇಂದ್ರಿಯ ಭೋಗಗಳನ್ನು ಅನುಭವಿಸಬೇಕು ಅಂದರೂ ಸಹ ದೇಹ ಬೇಕು. ದೇಹ ಸರಿಯಾಗಿಲ್ಲ ಅಂತಂದರೆ ಯಾವ ಸುಖವನ್ನು ಪ್ರಪಂಚದಲ್ಲಿ ಅನ್ವಯಿಸೋಕ್ಕಾಗೋದಿಲ್ಲ. ಹಾಗೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಪರಮಾರ್ಥವನ್ನು ತಿಳ್ಕೋಬೇಕು ಅಂದರೂ ದೇಹ ಬೇಕು. ಎರಡಕ್ಕೂ ದೇಹ ಮುಖ್ಯ. ಅದರಿಂದ ದೇಹ ಅತ್ಯಂತ ಅದ್ಭುತ, ಮಣ್ಣಿನಿಂದನೇ ಆದಂಥ ರಚನೆಯಾದ ದೇಹ. ಆದರೆ ಮಣ್ಣಲ್ಲ, ಮಣ್ಣು ಒಂದು ಜಡ ಪದಾರ್ಥ, ಆದರೆ ಇದು ಜಡ ಅಲ್ಲ, ಚಲನಶೀಲ, ಇದು ಪ್ರಾಣಯುಕ್ತ. ಮಣ್ಣಿನಿಂದಲೇ ಉತ್ಪನ್ನ ಮಣ್ಣಿಗೆ ಹೋಗುತ್ತೆ, ಆದರೆ ಆ ಇರುವ ಕಾಲ ದೇಹದ ಚಟುವಟಿಕೆ ಏನು, ಅದು ಅದ್ಭುತ ಏನು, ಅದರೊಳಗಿರ್ತಕ್ಕಂಥ ವೈಖರಿಗಳು, ಯಂತ್ರಗಳೇನು, ಅದರ ಸಾಧನೆ ಏನು, ಎಂಥ ಅದ್ಭುತವಾದ ದೇಹವನ್ನು ಕೊಟ್ಟಿದ್ದಾನೆ ಭಗವಂತ. ನಾವು ಎಷ್ಟು ಜನ ಆ ದೇಹದ ಬಗ್ಗೆ ಕಾಳಜಿನ ವಹಿಸ್ಕೊಂಡಿದ್ದೀವಿ? ಬಂದಿದೆ ಅಷ್ಟೇ, ಯಾವುದೇ ಪುಕ್ಸಟ್ಟೆ ಬಂದದಕ್ಕೆ ಜಾಸ್ತಿ ಮರ್ಯಾದೆ ಕೊಡಲ್ಲ. ನಾವೇನಾದ್ರೂ ಹಣ ಕೊಟ್ಬಕೋತೀವಿ ಅಂದರೆ ಕಷ್ಟ ಆಗಿರೋದು, ಯಾಕಂದರೆ ಇದು ಪ್ರಕೃತಿ ದತ್ತವಾಗಿರ್ತಕ್ಕಂಥದ್ದು, ಅದನ್ನು ಕೆಲವರು ಉಪಯೋಗಿಸ್ಕೊಳ್ತೀವಿ. ಅದಕ್ಕೆ ಜ್ಞಾನಿ ಅಜ್ಞಾನಿಗಳಲ್ಲಿ ವ್ಯತ್ಯಾಸ ಇದೆ. ಹೇಗಪ್ಪ ಅಂದರೆ, ನೀವೆಲ್ಲ ಪಕ್ಷಿಗಳನ್ನು ನೋಡಿರ್ಬೋದು, ಈ ಮೋಟರ್ ಸೈಕಲ್ ಮೇಲೋ ಎಲ್ಲೋ ಕೂತಿದ್ದಾಗ ಕರಡಿ ಹತ್ರ ಒಂದು ಸಣ್ಣ ಗುಬ್ಬಚ್ಚಿನೋ ಇನ್ನೇನೋ ಬಂದಾಗ ತನ್ನ ಪ್ರತಿಬಿಂಬವನ್ನು ನೋಡುತ್ತೆ ಕನ್ನಡಿನಲ್ಲಿ. ಇನ್ನೊಂದು ಇದೆ ಅಂತ ಕುಕ್ಕುತ್ತೆ, ಅದ್ರ ಮೇಲೆ ಹೋರಾಡುತ್ತೆ, ಬೇಜಾರು ಮಾಡ್ಕೊಳ್ಳುತ್ತೆ, ಏನೇನೋ ಮಾಡುತ್ತೆ. ಅದೇ ಕನ್ನಡಿಯನ್ನು ನೀವು ನೋಡಿದಾಗ, ನಾನು ಸರಿಯಾಗಿದ್ದೀನಾ, ತಲೆ ಸರಿಯಾಗಿದೆಯಾ, ಹೇರ್ ಸರಿಯಾಗಿದೆಯಾ, ಮೀಸೆ ಸರಿಯಾಗಿದೆಯಾ, ಕಣ್ಣು ಉಬ್ಬ ಏನಾಗಿತ್ತು, ಸ್ವಲ್ಪ ಈ ಕಡೆ ನೋಡಿ, ಸ್ವಲ್ಪ ಕೂಮಿದ್ರೆ ಜೋಬಲ್ಲಿ ತೆಗೆದು ಬಾಚಿಕೊಂಡು ಸ್ವಲ್ಪ ನಿಮ್ಮನ್ನು ನೀವು ನೋಡಿ ನಗ್ತೀರಾ, ಕನ್ನಡಿ ಮುಂದೆ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಯಾಕೆಂದರೆ ಕನ್ನಡಿಯೊಳಗೆ ಕಾಣುವ ಪ್ರತಿಬಿಂಬ ನೀವು ಬೇರೆಯಲ್ಲ, ನಿಮ್ಮ ಪ್ರತಿರೂಪವೇ ಅದು ಅನ್ನೋ ಭಾವ ನಿಮಗಿದೆ. ಅದರಿಂದ ಕನ್ನಡಿಯನ್ನು ನೋಡಿದಾಗ ನೀವು ಯಾವುದೇ ರೀತಿಯ ಭಾವಿಸ್ಕೊಳ್ಳಲ್ಲ, ಸಂತೋಷ ಪಡ್ತೀರಾ. ಅದೇ ಆ ಗುಬ್ಬಿ ಅಥವಾ ಒಂದು ಪಕ್ಷಿ ಕನ್ನಡಿಯನ್ನು ನೋಡಿದಾಗ ಸಂತೋಷ ಪಡಲ್ಲ, ಕುಕ್ಕುತ್ತೆ ಮೇಲೆ, ಇನ್ನೊಂದು ಯಾವುದೋ ಒಳಗಡೆ ಇದೆ ಅಂತ. ಯಾಕೆಂದರೆ ಅದು ತಾನೇ ಅದು ಅಂತ ತಿಳಿದು ಬಂದಿಲ್ಲ. ಹೀಗೆ ಯೋಗಿಗಳಿಗೂ ನಮಗೂ ವ್ಯತ್ಯಾಸ. ಪ್ರಪಂಚವನ್ನು ನೋಡಿದಾಗ ಅವರು ಆನಂದ ಪಡ್ತಾರೆ, ಯಾಕೆಂದರೆ ನಾನೇ ಎಲ್ಲ ರೂಪದಲ್ಲಿ ಇದ್ದೇನೆ ಅನ್ನೋ ಭಾವ ಅವ್ರಿಗಿದೆ. ನಮಗೆ ಪಕ್ಷಿ ಥರ ಆ ದೃಷ್ಟಿನಲ್ಲಿ ನಮಗೆ ಒಬ್ಬೊಬ್ಬರು ಭಿನ್ನ ಭಿನ್ನವಾಗಿರೋದ್ರಿಂದ ಹೋರಾಟ ಮಾಡ್ತೀವಿ, ಜಗಳ ಮಾಡ್ತೀವಿ, ದ್ವೇಷ ಮಾಡ್ತೀವಿ, ಅಸೂಯೆ ಮಾಡ್ತೀವಿ, ಹೊಟ್ಟೆ ಕಿಚ್ಚುಗಳು ಪಡ್ತೀವಿ, ಹೋರಾಡ್ತೀವಿ. ಯಾಕೆಂದರೆ ಅಜ್ಞಾನ. ಆ ಪಕ್ಷಿಗೆ ಹೇಗೆ ಕನ್ನಡಿನಲ್ಲಿ ತನ್ನದೇ ಪ್ರತಿಬಿಂಬ ಅಂತ ಗೊತ್ತಿಲ್ಲದೆ ಅಜ್ಞಾನವನ್ನು ಪಡ್ಕೊಂಡಿದೆಯೋ, ಹಾಗೆ ಪ್ರಪಂಚವನ್ನು ನೋಡಿ ನಾವು ನಾನೇ ಎಲ್ಲ ಅಂತ ತಿಳಿಯೋದ್ರಲ್ಲಿ ಹಿಂದೆ ಬಿದ್ದಿದ್ದೀವಿ. ಅದು ಅಸಂಬದ್ಧವಾಗಿ ಕಾಣುತ್ತೆ. ಹೇಗೆ ನಾನು ಇನ್ನೊಬ್ಬ ಭಾಗಕ್ಕೆ ಸಾಧ್ಯ, ನಾನು ನಾನೇ, ಅವನು ಅವನೇ, ಅವನು ಬೇರೆ ನಾನು ಬೇರೆ, ನನ್ನ ಬುದ್ಧಿ ಬೇರೆ ಅವನ ಬುದ್ಧಿ ಬೇರೆ, ನಾವು ಒಂದಲ್ಲ, ನಾವು ಬೇರೆ ಬೇರೆ ಅನ್ನುವ ಭಾವ ನಮ್ಮಲ್ಲಿರೋದ್ರಿಂದ ಹೋರಾಟದ ಜಗತ್ತು. ಅದೇ ಜ್ಞಾನಿ ತಿಳಿದವನು ಎಲ್ಲವನ್ನು ನೋಡ್ತಾನೆ, ಯಾರು ಪರರು, ಯಾರು ತನ್ನವರು, ತಾನೇ ಎಲ್ಲ ಅಂತ ಎಲ್ಲವನ್ನೂ ನೋಡ್ತಾನೆ. ಹಾಗೆ ಬೇಕಾದಷ್ಟು ರೀತಿಯ ವಿಭಾಗಗಳು ಈ ಯಥಾರ್ಥ ಆ ಸ್ವಧರ್ಮ ಆ ಸಾಧನೆ ಅನ್ನೋದು ಹೇಳಿದೆ ನಾನು. ಸ್ವಧರ್ಮ ಅಂದರೆ ತನ್ನ ಸ್ಥಿತಿಯನ್ನು ಅರಿಯುವುದು, ಸಾಧನೆ ಅಂದರೆ ದೇಹ ಬುದ್ಧಿ ಮನಸ್ಸು ಬುದ್ಧಿ ಇದನ್ನು ಜಾಣ್ಮೆಯಿಂದ ಉಪಯೋಗಿಸ್ಕೊಳ್ಳೋದು, ಇದಕ್ಕೆ ಸಾಧನೆ ಅಂತ ಕರೀತೀವಿ. ಯಾರ್ಯಾರು ಜಾಣ್ಮೆಯಿಂದ ಪರಮಾರ್ಥವನ್ನು ತಮ್ಮ ಗುರಿಯನ್ನಾಗಿಟ್ಕೊಂಡು ಉಪಯೋಗಿಸ್ಕೊಂಡ್ರು ಅವರೆಲ್ಲ ಪರಮಾರ್ಥವನ್ನು ಸ್ವೀಕಾರ ಮಾಡಿದ್ರು, ಪರಮಾತ್ಮನೇ ಆಗಿಬಿಟ್ರು. ಅವರು ಕನ್ನಡಿಯಲ್ಲಿ ಪ್ರತಿಬಿಂಬ ನೋಡಿದಾಗೆ ಪ್ರಪಂಚದಲ್ಲಿ ತಮ್ಮನ್ನೇ ತಾವು ನೋಡ್ತಾರೆ, ಎಲ್ಲೆಡೆ ದುಷ್ಟನಲ್ಲೂ ನೋಡ್ತಾರೆ, ಶಿಷ್ಟನಲ್ಲೂ ನೋಡ್ತಾರೆ. ಪರಮಜ್ಞಾನಿಗೆ ಸೈಂಟೂ ಇಲ್ಲ, ಸಿನ್ನರೂ ಇಲ್ಲ, ಅಂದರೆ ಮಹಾಮಹಿಮನಾಗಿರ್ತಕ್ಕಂಥವನು ಇಲ್ಲ, ಮಹಾಪಾಪಿನೂ ಇಲ್ಲ, ಎಲ್ಲರೂ ಒಂದೇ. ಆತನಿಗೆ ನಾಟಕ ಕಳಿಸೋ ಮೇಷ್ಟ್ರಿಗೆ ರಾಮನ ಪಾತ್ರ ಮಾಡಿದವನು ಒಂದೇ, ರಾವಣನ ಪಾತ್ರ ಮಾಡಿದವನು ಒಂದೇ. ಯಾಕಂದರೆ ಇವನ್ನೇ ಹೇಳ್ಕೊಡೋದು ಎಲ್ಲರಿಗೂ, ಆಲ್ ಡೈಲಾಗ್ ಸ್ಟಾರ್ಟ್ ಬೈ ಹಿಮ್, ಎಲ್ಲವನ್ನೂ ಈತನೇ ಹೇಳ್ಕೊಡೋದ್ರಿಂದ ರಾವಣ ಪಾತ್ರ ಮಾಡಿದವನು ಕರೆದು, ಏ ಚೆನ್ನಾಗಿ ಮಾಡಿದೆ ಕೊಡು ನೀನು, ಕೈಕೇಯಿ ಪಾತ್ರ ಎಷ್ಟು ಚೆನ್ನಾಗಿ ಮಾಡಿದು ಅಂತ ಹೊಗಳ್ತಾನೆ ಆತ. ಆದರೆ ನೋಡೋರು, ಛೇ ಬಂದಪ್ಪ ಇವನು ರಾವಣ, ಅವನು ಸರಿಯಿಲ್ಲ, ರಾಮ ಒಳ್ಳೆಯವರು. ಯಾಕಂದರೆ ನಮಗೆ ನೋಡುವುದಷ್ಟೇ ಗೊತ್ತೇ ವಿನಃ ಅದ್ರ ಹಿಂದಿನ ಅರ್ಥ ಗೊತ್ತಿಲ್ಲ. ಆದರೆ ನಾಟಕ ಹೇಳ್ಕೊಟ್ಟು ಮಾಸ್ಟ್ರಿಗೆ ಎಲ್ಲರೂ ಆತನ ಶಿಷ್ಯರೇ, ಎಲ್ಲರೂ ಒಂದೇ. ಹಾಗೆ ಪ್ರಪಂಚನ ಸೃಷ್ಟಿ ಮಾಡಿದವನಿಗೆ ದುಷ್ಟ ಶಿಷ್ಟ ಅಂತ ಇಲ್ಲ, ಯಾಕಂದರೆ ಎಲ್ಲವೂ ಎಲ್ಲ ಪಾತ್ರಗಳು ಆತಂದೇ. ಆ ಊಟ ಮಾಡುವಾಗ ಮಕ್ಕಳು ಪಕ್ಕದ ಸ್ವೀಟ್ ತಿಂದಾಗ ಖುಷಿ ಪಡ್ತವೆ, ಹಾಗಲಕಾಯಿ ಅಂದರೆ ಚದೇ ಸರಿ ಇಲ್ಲ ಅಂತಾರೆ. ಆದರೆ ತಯಾರು ಮಾಡಿದ ಅಮ್ಮ ಯಾಕೆ ಮಾಡಿದ್ದೀನಿ ಅಂತ ಆಕೆ ಗೊತ್ತು, ತಿನ್ನಪ್ಪ ಅದು ಒಳ್ಳೆಯದು ಆರೋಗ್ಯಕ್ಕೆ, ಹಾಗಲಕಾಯಿ ತಿಂದರೆ ಒಳ್ಳೆಯದು ಅಂತ ಹೇಳ್ತಾಳೆ. ಮಗು ಬೇಡ ಅನ್ನುತ್ತೆ, ಯಾಕಂದರೆ ಸ್ವೀಟ್ ಆಗಿರೋದು ಮಾತ್ರ ಬೇಕು. ತಿಳಿದವರಿಗೆ ಎಲ್ಲವನ್ನೂ ತಗೊಳ್ತೀವಿ. ಉಪ್ಪಿನಕಾಯಿನ ಅನ್ನದ ಜಾಗದಲ್ಲಿ ತಿನ್ನಕ್ಕೆ ಸಾಧ್ಯ ಉಂಟೆ? ಅನ್ನವನ್ನು ಉಪ್ಪಿನಕಾಯಿ ಥರ ತಿನ್ನಕ್ಕೆ ಸಾಧ್ಯ ಉಂಟೆ? ಯಾವ್ಯಾವ ಸ್ಥಾನದಲ್ಲಿ ಏನೇನು ಇರಬೇಕೋ ಆಗಿದ್ರೇ ಪ್ರಪಂಚ ವಿನಃ ಅದಲು ಬದಲು ಮಾಡಿಕೊಂಡಾಗ ವಿನಾಶಕ್ಕೆ ದಾರಿ ಆಗುತ್ತೆ. ಇದರಿಂದ ನಮ್ಮ ಸಾಧನೆಯ ಸ್ವಧರ್ಮ ಅಂತಕ್ಕಂಥದ್ದು ಬಹಳ ದೊಡ್ಡವಾಗಿರೋದು. ನಿಮ್ಗೆ ಹೇಳಿದ್ವಿ, ನಮಗೆ ಇದಕ್ಕೆಲ್ಲ ಕಾರಣ ಏನು? ಅಜ್ಞಾನವೇ ಕಾರಣ, ಇದಕ್ಕೆಲ್ಲ ಅಜ್ಞಾನವೇ ಕಾರಣ. ಹಾಗಾದರೆ ಸಾಧನದಲ್ಲಿ ಮೊದಲನೇದು ದೇಹ ಬಂತು. ದೇಹ ಎಷ್ಟು ಮುಖ್ಯ ಅನ್ನೋದನ್ನು ಆಗಲೇ ಒಂದು ಎರಡು ಮಾತನ್ನು ನಿಮ್ಗೆ ಹೇಳಿಬಿಟ್ಟಿದ್ದೀನಿ. ಸಾಧನೆ ಮಾಡಲಿಕ್ಕೂ ಬೇಕು, ಆದರೆ ದೇಹದ ಆಗು ಹೋಗುಗಳು ತಮಗೆಲ್ಲ ಗೊತ್ತಿದೆ. ಇದ್ದ ಹಾಗೆ ಇರೋದಿಲ್ಲ, ಇದ್ದ ಶಕ್ತಿನೇ ಇರೋದಿಲ್ಲ, ಅದು ಪರಿವರ್ತನೆ ಆಗ್ತಕ್ಕಂಥದ್ದೇ. ಹುಟ್ಟ ಮಗುವಿನಿಂದ ಕೊನೆಯ ಕ್ಷಣದ ತನಕ ಪರಿವರ್ತನೆ ಆಗ್ತಾನೇ ಇರುತ್ತೆ ದೇಹ, ನಮಗೆ ಗೊತ್ತಾಗೋದಿಲ್ಲ. ಆದರೆ ಗೊತ್ತಾದರೂ ಒಪ್ಕೊಳ್ಳೋದಿಲ್ಲ. ನಮ್ಗೆ ಎಷ್ಟೋ ವರ್ಷಗಳು ಗೊತ್ತಾಗಿರುತ್ತೆ ನಾನೀಗ ಇದ್ದೀನಿ, ನನಗೆ ವಯಸ್ಸಾಗ್ತಿದೆ ಅಂತ. ನಮಗದು ಒಪ್ಕೊಳ್ಳೋಕೆ ಇಷ್ಟ ಇಲ್ಲ. ಅದಕ್ಕೆ ಹಲ್ಲು ಇಲ್ಲದೆ ಆದಾಗ ಹಲ್ಲು ಕಟ್ಸ್ಕೋತೀವಿ, ಬೆಳ್ಳಗಾಗಿರುತ್ತೆ ಬಣ್ಣ ಬಳ್ಕೊಂಡು ನಾನು ಹಾಗಲ್ಲ ಅಂತ ತೋರಿಸ್ಕೊಳ್ಳೋಕೆ ಮಾಡ್ತೀವಿ. ನಮಗೆ ಗೊತ್ತಿರುತ್ತೆ ನಾನು ಯಾರಂತ. ಬಟ್ ಜಗತ್ತಿಗೆ ನಾನು ಹಾಗೆ ಕಾಣಬಾರ್ದು. ನನ್ನ ವಾಸ್ತವಿಕತೆ ಜಗತ್ತಿಗೆ ಗೊತ್ತಾಗಬಾರ್ದು, ನನಗೆ ಗೊತ್ತಾಗೋಗಿರುತ್ತೆ. ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮಗೆ ಗೊತ್ತಾಗಿರುತ್ತೆ. ಜಗತ್ತು ಗೊತ್ತಿಲ್ಲದೆ ನಡೀಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ. ಅದರಲ್ಲಿ ಏನೋ ಒಂದು ಸ್ವಲ್ಪ ಸಂತೋಷ ಸಿಗುತ್ತೆ. ಯಾಕಂದರೆ ಇವನು ಭ್ರಮೆಯ ಸಂತೋಷ. ಹಾಗೆ ಮನಸ್ಸಿಗೆ ಎರಡು ಗುಣಗಳಿದೆ. ಮನಸ್ಸು ಅತ್ಯಂತ ಚಲನಶೀಲ, ನೀರಿನಂತೆ. ಮನಸ್ಸು ಸುಮಾರು 100 to 90 ಭಾಗ ಚಲನಶೀಲ, ಚಲಿಸ್ತಾನೇ ಇರುತ್ತೆ. ಅದ್ರ ಗುಣನೇ ಹಾಗೆ. ಆದರೆ ಅದೇ ಏಕಮಾತ್ರ ಗುಣ ಅಲ್ಲ, ಸ್ಥಿರನೂ ಆಗುತ್ತೆ. ಸ್ಥಿರ ಮಾಡಲಿಕ್ಕೆ ಧ್ಯಾನ ಅಂತ ಕರಿತೀವಿ. ಒಂದು ಕ್ಷಣಕ್ಕಿಂತ ಜಾಸ್ತಿ ಒಂದು ವಸ್ತುವಿನ ಮೇಲೆ ನಾವು ನಿಲ್ಲಿಸಿದ್ರೆ ಮನಸ್ಸನ್ನ, ಅದಕ್ಕೆ ಧ್ಯಾನ ಅಂತ ಕರಿತೀವಿ. ಧ್ಯಾನ ಅಂದ್ರೆ ಏನಪ್ಪ? ಒಂದು ಕ್ಷಣಕ್ಕಿಂತ ಜಾಸ್ತಿ ಯಾವ ವಸ್ತು ಮೇಲೆ ಮನಸ್ಸನ್ನು ನಿಲ್ಲಿಸ್ತೀವೋ ಅದಕ್ಕೆ ಧ್ಯಾನ. ಅದು ನೀವು ದೀರ್ಘತೆಯನ್ನು ಎಷ್ಟು ಬೇಕಾದ್ರೂ ಹೇಳ್ಕೊಂಡು ಹೋಗಿ, ಒಂದು ಕ್ಷಣಕ್ಕಿಂತ ಜಾಸ್ತಿ ಆಯಿತು ಅದಕ್ಕೆ ಧ್ಯಾನ. ಅಂದರೆ ಸ್ಥಿರಗೊಳಿಸಿದ್ವಿ, 1 ನಿಮಿಷ 2 ಕ್ಷಣ ಸ್ಥಿರಗೊಳಿಸಿದ್ವಿ ಒಂದು ವಸ್ತುವಿನ ಮೇಲೆ. ಹಾಗಾದ್ರೆ ಧ್ಯಾನ ಕೆಲವರು ಮಾತ್ರ ಇರ್ತಕ್ಕಂಥದ್ದ ಇಲ್ಲ, ಪ್ರತಿಯೊಬ್ಬನಿಗೂ ಧ್ಯಾನದ ಅಭ್ಯಾಸವಿದೆ, ಪ್ರತಿಯೊಬ್ಬರಿಗೂ ಇದೆ. ಆದರೆ ಅದು ಅರಿವಿಲ್ಲ. ಪಶು ಪಕ್ಷಿ ಪ್ರಾಣಿಗಳಿಗೂ ಇದೆ ಧ್ಯಾನ. ಒಂದು ಹಕ್ಕಿ ಹಾಡಲಿಕ್ಕೆ ಶುರು ಮಾಡುತ್ತೆ ನೋಡಿ, ಹಾಡ್ಕೊಂಡು ತನ್ನ ಉತ್ಸಾಹದಲ್ಲಿ ಮಗ್ನನಾಗಿರುತ್ತೆ. ಆ ಹಕ್ಕಿಗೂ ಧ್ಯಾನ ಇದೆ. ಹಾಗೆ ಹಕ್ಕಿಗಳು ಗೂಡು ಕಟ್ಟುತ್ತವೆ. ಗೂಡು ಕಟ್ಟುವ ಸಮಯ ಬಂದಾಗ ಊಟ ತಿಂಡಿನೂ ಮಾಡಲ್ಲ, ಅವು ಓಡುತ್ತೆ. ಎಲ್ಲೆಲ್ಲಿ ಹುಲ್ಲು ಇರುತ್ತೋ ತಗೊಂಬಂದು ತನ್ನ ಗೂಡನ್ನು ಕಟ್ತಾ ಇರುತ್ತೆ. ಗೂಡು ಕಟ್ಟುವುದರಲ್ಲಿ ಮಗ್ನನಾಗಿರುತ್ತೆ. ಹಾಗೆ ನಾವು ಮನುಷ್ಯರು ಶಬ್ದ ಕೇಳುವುದರಲ್ಲಿ ಮಗ್ನರಾಗ್ತೀವಿ. ನಿಮ್ಗೆ ಯಾರು ಇಷ್ಟ ಆಗಿದಾರೋ ಅವ್ರ ಮಾತು ಕೇಳಲಿಕ್ಕೆ ನೀವು ಮಗ್ನರಾಗ್ತೀರ. ನಿಮ್ಗೆ ಯಾವ ರಹಸ್ಯ ಬೇಕೋ ಅದನ್ನು ಕೇಳ್ಕೋಬೇಕು ಅಂದಾಗ ಮಗ್ನರಾಗಿರ್ತೀರ. ನಿಮಿಷನೇ ಎಲ್ಲೋ ಮಾತಾಡ್ತಿದ್ದಾರೆ ಅಂದಾಗ ಎಲ್ಲನೂ ಬಿಟ್ಟು ಕಾನ್ಸಂಟ್ರೇಟ್ ಆಗಿ ಕೇಳ್ತೀರ. ಅಂದರೆ ಒಂದು ಕ್ಷಣಕ್ಕಿಂತಲ್ಲ 16 ಕ್ಷಣಗಳು ಒಟ್ಟಿಗೆ ಮಗ್ನರಾಗಿರ್ತೀರ. ಹಾಗೆ ರೂಪ, ನಿಮ್ಗೆ ಇಷ್ಟವಾದ ರೂಪ ನೋಡಬೇಕಾದಾಗ ನೀವು ಮಗ್ನರಾಗ್ತೀರ. ಅದು ರೂಪ ಧ್ಯಾನ. ಶಬ್ದದಲ್ಲಿ ಮಗ್ನರಾದಾಗ ಶಬ್ದ ಜ್ಞಾನ. ಹಾಗೆ ಜ್ಯೋತಿನಲ್ಲಿ ಮಗ್ನರಾದಾಗ ಜ್ಯೋತಿ ಜ್ಞಾನ. ಹೀಗೆ ಒಂದೊಂದು ಇಂದ್ರಿಯಗಳಲ್ಲಿ ಬೇಕಾದ ರಸ, ಕೆಲವರಿಗೆ ಊಟದಲ್ಲಿ ತಿನ್ನದಲ್ಲಿ ಕುಡಿಯೋದ್ರಲ್ಲಿ ಆಸಕ್ತಿ, ಅವ್ರಿಗೆ ಬೇಕಾದ ಬಯಕೆಯ ವಸ್ತುಗಳು ಬಂದಾಗ ಬಾಯಿನಲ್ಲಿ ನೀರು ಬರುತ್ತೆ. ಅದ್ರ ಬಗ್ಗೆ ಏನು ಹೇಳಿದ್ರೆ ನಾನು ಊಟ ಮಾಡಿದ್ಮೇಲೆ ಮಾತಾಡ್ತೀನಿ ಈಗ ಬೇಡ, ಯಾಕಂದ್ರೆ ಮಗ್ನರಾಗ್ತೀವಿ ನಾವಲ್ಲಿ. ಅಂದರೆ ಪ್ರತಿಯೊಬ್ಬರೂ ಸಹ ಧ್ಯಾನದ ಅಭ್ಯಾಸ ಇದೆ, ಎಲ್ಲೆಲ್ಲೋ ಇದೆ ಅಷ್ಟೇ ವಿನಃ ಎಲ್ಲಿ ಇಡಬೇಕು ಅಂತ ಗೊತ್ತಿಲ್ಲ. ಅದು ಹೊಸ ಅಭ್ಯಾಸ ಏನಲ್ಲ ಧ್ಯಾನ ಮಾಡೋದು, ನಮಗೆಲ್ಲ ಗೊತ್ತಿರೋದನ್ನೇ. ಆದರೆ ಆ ಅಭ್ಯಾಸವನ್ನು ನಿಖರತೆ ವಿತ್ ಕಾನ್ಷಿಯಸ್ನೆಸ್ ವಿ ಶುಡ್ ಅಟೆಂಡ್. ಅದನ್ನು ಯೋ ಮಾಡ್ತಕ್ಕಂಥದ್ದಕ್ಕೆ ಸಾಧನೆ. ಎಲ್ಲೆಲ್ಲೆಲ್ಲೆಲ್ಲೋ ಇರೋದಕ್ಕೆ ಸಾಧನೆ ಅಂತ ಕರೆಯೋದಿಲ್ಲ. ಎಲ್ಲಿರಬೇಕೋ ಅಲ್ಲಿದ್ದರೆ ಮಾತ್ರ ಸಾಧನೆ ಅಂತ ಕರಿತೀವಿ. ನಮ್ಮ ಹಳೆ ಕಾಲದ ನಮ್ಮ ಮೇಷ್ಟ್ರು ನಮ್ಮ ಸ್ಕೂಲಲ್ಲಿ ಒಂದು ಜೋಕ್ ಹೇಳ್ತಿದ್ರು. ಬೆಂಗಳೂರಿನಲ್ಲಿ ಅವರು ಇದ್ದಾಗ ಸೈಕಲ್ಗೆ ಲೈಟ್ ಹಾಕೊಂಡು ಹೋಗ್ಬೇಕಾಯ್ತಂತೆ. ಅವ್ರು ಹಿಡ್ಕೊತಾ ಇದ್ರಂತೆ. ಹಳೆ ಕಾಲದಲ್ಲಿ ಲೈಟ್ ಹಾಕೊಂಡಿಲ್ಲ ಅಂದರೆ ಪೊಲೀಸ್ನವರು ಬ್ರಿಟಿಷ್ನವ್ರ ಕಾಲ ಹಿಡ್ಕೊಳ್ತಿದ್ರು. ಆಗ MG ರೋಡು ಅಲ್ಲಿ ಬರ್ತಾ ಇದ್ದಾರೆ, ಪೊಲೀಸ್ನವ್ರು ಹಿಡ್ಕೊಂಡ್ರು. ಆಗ ನಿಕ್ಕರ್ ಪೊಲೀಸ್ನವ್ರು ನಿಂತ್ಕೋತಾ ಇದ್ರು. ಅವ್ರು ಹೇಳದಂತೆ ಯಾಕೆ ಅಂತ, ಲೈಟ್ ಇಲ್ಲದೆ ಹೋಗ್ತಾ ಇದೀಯ ಅದರಂತೆ. ಅವ್ರು ಹೇಳಿದಂತೆ ಎಲ್ಲ ಕಡೆ ಲೈಟ್ ಇದೆಯಲ್ಲ, ಇದೊಂದರಲ್ಲೇ ಇರಬೇಕಾ ಅಂತ. ತಕ್ಷಣ ಅವರು ಗಾಡಿ ಚಕ್ರದಿಂದ ಗಾಳಿಯನ್ನು ಬಿಟ್ಟರಂತೆ. ಯಾಕೆ ಸಾರ್ ಬಿಟ್ಬಿಡ್ತಾ ಇದ್ದೀರಂತೆ, ಎಲ್ಲ ಕಡೆ ಗಾಳಿ ಇದೆಯಲ್ಲ, ಎಲ್ಲೂ ಇರಬೇಕಾದ್ರಂತೆ. ಎಲ್ಲ ಕಡೆ ಇದೆಯಲ್ಲ ಗಾಳಿ, ಇಲ್ಲೇ ಇರಬೇಕಂತ. ಸಾರ್ ಇದ್ರೆ ಓಡೋದವ್ರೆ, ಅದಿದ್ರೇ ನಾವು ಹಿಡಿಯೋದಿಲ್ಲ. ನಾವೊಂದು ಹೇಳಿದ್ರೆ ನಮ್ಗೆ ಇನ್ನೊಂದು ಆಗುತ್ತೆ. ಅದರಿಂದ ಅತಿ ಬುದ್ಧಿ ತೋರಿಸೋದು ದೊಡ್ಡ ಕಷ್ಟ. ಒಬ್ಬ ಮೋಸಗಾರಂಗೆ ಇನ್ನೊಬ್ಬ ಮರ್ಮಗಾರ ಅಂತ ಕತೆ. ಮೋಸಗಾರಂಗೆ ಒಬ್ಬ ಮರ್ಮಗಾರ. ಈ ಕಡೂರು ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಬಸ್ ಸ್ಟ್ಯಾಂಡಲ್ಲಿ ಒಬ್ಬ ಕೂತಿದ್ದಾನೆ. ಹಿಂದಿನ ಸೀಟಲ್ಲಿ ನಮ್ಮ ಗೊತ್ತಿರ್ತಕ್ಕಂಥವ್ರು ಅವರು ಕೂತಿದ್ರು. ಅವನ ಹರಿದೋಗಿರ್ತಕ್ಕಂಥ ಅರ್ಧ ಇದೆ, 2 ರೂಪಾಯಿ ಇದೆ, 2 ರೂಪಾಯಿ. ಅವನು ಕೂತಿದ್ದಾನೆ ನ್ಯೂಸ್ ಪೇಪರ್ ತಗೋಬೇಕು ಅಂತ. ಬಸ್ಸು ಹೊರಡುವಾಗ ಕರೆದು ತಗೊಳ್ಳೋಣ ಅಂತ. ಯಾಕಂದ್ರೆ ಮೊದಲೇ ತಗೊಂಡ್ಬಿಟ್ರೆ ಅವ್ರಿಗೆ ತೆಗೆದು ನೋಡಿದ್ರೆ 2 ರೂಪಾಯಿ ಅರ್ಧ ಇದೆ ಕೊಡು ನನ್ನ ಪೇಪರ್ ಅಂತ ಕೇಳಿಬಿಡ್ತಾನೆ. ಅದಕ್ಕೆ ಕೈಲಿ ಇಟ್ಕೊಂಡು ಕೂತಿದ್ದಾನೆ, ಪೇಪರ್ ಹುಡುಗ ನೋಡ್ತಾ ಇದ್ದಾನೆ. ಬಸ್ಸು ಸ್ಟಾರ್ಟ್ ಆಯಿತು, ತಕ್ಷಣ ಕರೆದ ಏ ಬಾಯಿಲಿಯಿಂದ ಪೇಪರ್ ಕೊಟ್ಟ, ಇವನು 2 ರೂಪಾಯಿ ಕೊಟ್ಟ, ಬಸ್ ಹೊರಟೋಯ್ತು. ಹಿಂದಿನ ಸೀಟವ್ರು ಇದನ್ನೆಲ್ಲ ನೋಡಿದ್ರು. ಅವ್ರು ಹೇಳಿದ್ರು, ಸರ್ ಪಾಪ ಅವರು ಬಡ ಮಕ್ಕಳು, ಅದು 10 ಪೈಸೆನೋ 20 ಪೈಸೆನೋ ಸಿಕ್ಕುತ್ತೆ ಅವ್ರಿಗೆ, ಅದರಲ್ಲಿ ಜೀವನ ಮಾಡ್ತಾರೆ, ನೀವು ಹೋಗಿ ಹೋಗಿ ಅಂಥ ಮಕ್ಳಿಗೆ ಮೋಸ ಮಾಡ್ತೀರಾ ಈ ಥರ ಕೊಟ್ಟು, ಯಾಕೆ ಸರ್ ಹೀಗೆ ಮಾಡ್ತೀರಾ ಅನ್ನಂತೆ. ಅವನಿಲ್ಲ, ಅವನೇನು ಬಿಟ್ಟಿದ್ದಾನ, ನೆನ್ನೆ ಪೇಪರ್ ಕೊಟ್ಟಿದ್ದೆ ನೋಡಿ ಅಂತ. ಯಾಕೆಂದ್ರೆ ಅವನು ಕಾಯ್ತಾ ಇದ್ದ ಇದನ್ನ, ಬಸ್ ಇದ್ದಾಗಲೇ ಕೊಟ್ಟರೆ ಮೇಲ್ಗಡೆ ಪೇಪರ್ ಕೊಡ್ತಾನೆ, ಬಸ್ ಹೊರಡುವಾಗ ಕೆಳಗಡೆ ಕೆಳಗಡೆಯಿಂದ ತೆಗೆದುಕೊಡ್ತಾನೆ ಹಳೆ ಪೇಪರ್ನ. ಇವನು 2 ರೂಪಾಯಿ ಕೊಟ್ಟು ಮೋಸ ಮಾಡಕ್ ಹೋದ್ರೆ ಅದು ಮೋಸಗಾರಗೊಬ್ಬ ಮರಣಕಾರ ಅವನು. ಜಗತ್ತು ಹೀಗೆ ಪ್ರತಿಯೊಬ್ಬರಿಗೂ ಇರುತ್ತೆ. ಅದರಿಂದ ಸತ್ಯ ದಾರಿನಲ್ಲಿ ನಡಿಬೇಕು. ನಾನೇ ಬುದ್ಧಿವಂತ ಅಂತ ಹೋದ್ರೆ ನನಗೆ ಬುದ್ಧಿ ಕೆಲಸಕ್ಕೆ ಇನ್ನೊಬ್ರು ಇರ್ತಾರೆ. ಇದು ವಾಸ್ತವಿಕತೆ, ಇದು ನಡೆದಂಥ ಸ್ಥಿತಿ. ಹಿಂದೆ ಅವ್ರು ಹೇಳಿದಾಗ ಅವ್ನು ಹೇಳಿದ್ರೆ ಯಾವತ್ತೋ ಹಳೆ ಪೇಪರ್ ಕೊಟ್ಟಿದ್ದೆ ನೋಡ್ತಾರೆ. ಇವ್ರು ಹೇಳಿದ್ರು, ನೀವು ಮಾಡೋದಕ್ಕೆ ನಿಮ್ಗೆ ಸರಿಯಾಗಿ ಮಾಡಿದ್ದಾನೆ ಅವನು ಅಂತ. ಇದು ಪ್ರತಿಯೊಬ್ಬರ ಜೀವನದಲ್ಲೂ ಸತ್ಯ. ನಾವು ತಿಳ್ಕೊಂಡಿದ್ದೀವಿ ನಾವೇ ಬುದ್ಧಿವಂತ ಅಂತ. ನಮ್ಮನ್ನು ಮೀರಿಸೋಕೆ ಇನ್ನೊಬ್ಬ ಇರ್ತಾನೆ. ಹಾಗೆ ನಮ್ಮ ಸಾಧನೆ ಪಥದಲ್ಲಿ ಜಾಣ್ಮೆಯಿಂದ ಉಪಯೋಗಿಸೋದು ಅಂತ ಹೇಳಿದೆ. ಹಾಗೆ ಮನಸ್ಸು ಬರೀ ಹರಿಯುವುದೇ ಅಲ್ಲ, ಏಕಕೇಂದ್ರನಗೊಳ್ತಾರೆ, ಕೇಂದ್ರೀಕೃತಗೊಳ್ಳೋದು ಬಹಳ ಕಷ್ಟ. ಅದಕ್ಕೆ ನಾನು ಹೇಳಿದೆ, ರೂಪಜ್ಞಾನ, ಶಬ್ದಜ್ಞಾನ, ಜ್ಯೋತಿಜ್ಞಾನ, ಹೀಗೆ ಅನೇಕ ಜ್ಞಾನಗಳು ಸ್ತರಗಳು ನಮ್ಮಲ್ಲಿದೆ. ಹಾಗೆಯೇ ನೋಡುವ ದೃಷ್ಟಿಕೋನಗಳು ಅಷ್ಟೇ. ಈಗ ಎಷ್ಟು ಜನ ಎಷ್ಟು ಫಿಲಾಸಫಿ ಇದೆ ನೋಡಿ. ಕೆಲವರು ಹೇಳ್ತಾರೆ ಭಗವಂತ ನಿರಾಕಾರ, ಇನ್ನೊಬ್ರು ಹೇಳಿದ್ರು ಇಲ್ಲ ಇಲ್ಲ ಇಲ್ಲ ತಪ್ಪು, ಆಕಾರ ಇದೆ, ಭಗವಂತ ಆಕಾಶ ಮೇಲಿದ್ದಾನೆ ಅಂತ ಕೆಲವರು ಹೇಳಿದ್ರು. ಯಾಕಂದ್ರೆ ಅವರು ಕಂಡು ಕಂಡು ಸತ್ಯ. ಇವ್ರು ಹೇಳಿದ್ರು ಇಲ್ಲ ಇಲ್ಲ ಭಗವಂತ ಎಲ್ಲ ಕಡೆ ಇದ್ದಾನೆ. ಇನ್ನೊಬ್ರು ಭಗವಂತ ಇಲ್ವೇ ಇಲ್ಲ ಶೂನ್ಯ, ಇನ್ನೊಬ್ಬ ಸುಮ್ಮನೆ ಇದು ಮಾಡ್ತಾ ಇದ್ದಾನೆ. ಅಂದ್ರೆ ಏನಿದು ಅಂದ್ರೆ ತಪ್ಪು ಅಂತ ಹೇಳ್ತಾ ಇಲ್ಲ, ಅವರವರ ದೃಷ್ಟಿಕೋನಕ್ಕೆ ಕಂಡದ್ದನ್ನ ಅವ್ರು ಹೇಳ್ತಾರೆ. ದೇವಸ್ಥಾನದಲ್ಲೇ ಇದ್ದಾನೆ ಅಂತ ಕೆಲವರು, ಇಲ್ಲ ಇಲ್ಲ ಅವನು ವಿಗ್ರಹದಲ್ಲಿ ಇಲ್ಲ ಎಲ್ಲ ಕಡೆ ಇದ್ದಾನೆ ಅಂತ ಕೆಲವರು, ಇಲ್ಲ ಆಕಾಶದ ಹಿಂದೆ ಇದ್ದಾನೆ ಅಂತ ಕೆಲವರು, ಭಗವಂತ ಅನ್ನೋನೇ ಇಲ್ಲ ಬರೀ ಶೂನ್ಯ ಅಷ್ಟೇ ಅಂತಕ್ಕಂಥವ್ರು ಕೆಲವರು. ಎಲ್ಲವೂ ಅವರವರವರ ದೃಷ್ಟಿಕೋನ, ಯಾವುದನ್ನು ನಂಬೋದು ಯಾವುದನ್ನು ಬಿಡೋದು. ಪೂಜೆ ಮಾಡಲಿಲ್ಲ ಅಂದರೆ ನಿಮಗೆ ಶಾಪ ಕೊಟ್ಬಿಡ್ತಾನೆ, ಜ್ಯೋತಿ ಬೆಳಗಲಿಲ್ಲ ಅಂದರೆ ನಿಮಗೆ ಕಷ್ಟ ಆಗುತ್ತೆ. ಪ್ರಪಂಚವನ್ನೇ ಸೃಷ್ಟಿ ಮಾಡಿದ್ದಾನೆ, ಸೂರ್ಯಚಂದ್ರಾದಿಗಳೇ ಅವನ ಸೃಷ್ಟಿಯಾಗಿರುವಾಗ ನಮ್ಮ ಮಿಣುಕು ದೀಪದಿಂದ ಏನು ಆಗಬೇಕಾಗಿಲ್ಲ ಆತನಿಗೆ. ಆದರೆ ಅದರ ಹಿಂದಿನ ಭಾವವನ್ನು ಬಿಟ್ಟು ಹೊರಗಿನದನ್ನು ಮಾತಾಡಿ ಪ್ರಪಂಚದಲ್ಲಿ ವಿರೋಧಾತ್ಮಕವಾಗಿ ಮಾತಾಡ್ತೀವಿ. ಒಬ್ಬ ಜಮೀನು ದೊಡ್ಡ ತೋಟ ಮಾಡಿದ್ನಂತೆ. ಆ ತೋಟದಲ್ಲಿ ಮಾಲಿಗಳಿದ್ರು. ಯಜಮಾನರು ಇಂಥ ದಿವಸ ಬರ್ತಾರೆ ತೋಟಕ್ಕೆ ಅಂತ ಗೊತ್ತಾಯಿತು. ಒಳ್ಳೆ ಮಾವಿನ ಹಣ್ಣಿನ ಕಾಲ. ಒಬ್ಬ ಯಜಮಾನರು ಬಂದಿದ್ದಾರೆ. ಆ ಕೂಲಿ ಕೆಲಸ ಮಾಡೋನು ಓಡಿ ಬಂದ ಒಂದು ದೊಡ್ಡ ಬುಟ್ಟಿ ಎತ್ಕೊಂಡು ಯಜಮಾನರ ಹತ್ರ ಮುಂದೆ ಇಟ್ಟಿನಿ, ಸ್ವಾಮಿ ಹಣ್ಣು ತಗೊಳ್ಳಿ, ತುಂಬ ಚೆನ್ನಾಗಿರೋದು ತಂದಿದ್ದೀನಿ, ಒಳ್ಳೊಳ್ಳೆ ಹಣ್ಣನ್ನು ನೀವು ಬರ್ತಾರೆ ಅಂತ ಗೊತ್ತಾಯಿತು, ಆರಿಸ್ಕೊಂಡ್ಬಂದು ತಂದ್ಕೊಟ್ಟಿನಿ ತಗೊಳ್ಳಿ ಅಂತ ಅಂದ. ತೋಟ ಯಜಮಾನ ಒಂದೇ, ಮಾಲಿ ಅವನವನೇ, ಅಲ್ಲಿ ಕೆಲಸ ಮಾಡ್ತಕ್ಕಂಥವನು, ಇವನೇ ಸಂಬಳ ಕೊಡೋದು, ಅವನ ಹಣ್ಣನ್ನು ಅವನು ಕೊಡ್ತಾನೆ. ಅಲ್ಲಿ ಕೊಡುವ ಭಾವ ಏನಪ್ಪ ಅಂದರೆ ನಮ್ಮ ಯಜಮಾನರು ಚೆನ್ನಾಗಿರೋದು ತಿನ್ನಲಿ, ಯಜಮಾನ್ರಿಗೆ ಒಳ್ಳೇದು ಸಿಗಲಿ, ಯಜಮಾನರು ಹೋಗಲ್ಲ ತಗೊಳ್ಳಲ್ಲ, ತನ್ನ ಸೇವೆಯನ್ನು ಉತ್ತಮವಾಗಿ ಮಾಡೋಣ ಅನ್ನೋ ಭಾವ ಆತಂದು. ಹಾಗೆ ಪ್ರಪಂಚನೇ ಭಗವಂತಂದು, ಅವನ ವಸ್ತುವನ್ನೇ ಅವನಿಗೆ ಕೊಡ್ತೀವಿ, ಆದರೆ ಕೊಡೋ ಭಾವ ನೋಡಿ. ಆ ಕೂಲಿ ಕೆಲಸ ಮಾಡೋನು ನಮ್ಮ ಯಜಮಾನ್ರಿಗೆ ಅಂತ ತಗೊಂಡು ಕೊಡ್ತಿದ್ದಾನೆ. ಅವನು ಹೇಳ್ಬೋದು, ಏಯ್ ತೋಟನೇ ನಂದು, ಗಿಡನೇ ನಂದು, ನೀನು ನನ್ನ ಏನೋ ನನ್ನ ಕೊಡೋದು, ಹಾಗೆಲ್ಲ ಹೇಳಲ್ಲ. ಅವನ ಭಾವವನ್ನು ನೋಡ್ತಾರೆ. ಹೌದಾ, ಹುಡುಕೊಂಡು ನನಗೋಸ್ಕರ ತಂದ, ಒಳ್ಳೇದು ಬಿಡಪ್ಪ ಹೋಗಿಪ್ಪ ಒಳ್ಳೇದಾಗಲಿ ಅಂತ ಕಳಿಸ್ತಾನಾತ. ಹಾಗೆ ಎಲ್ಲ ಸೃಷ್ಟಿಯೂ ಭಗವಂತನೇ ಆಗ್ಬೋದು, ನಮ್ಮ ಮಿಣುಕು ದೀಪ ಆಗಿರ್ಬೋದು, ಅದಕ್ಕೆ ಕೊಡುವ ಭಾವ ಏನು, ಅದರಿಂದ ಯಾವುದನ್ನು ಅಲ್ಲಗಳೆಯಬಾರದು. ಅದರ ಹಿಂದಿನ ಭಾವವನ್ನು ನೋಡಬೇಕು. ನಾವೇನ್ ಮಾಡ್ತೀವಿ, ಒಂದು ಕ್ರಿಯೆಯನ್ನು ನೋಡಿ, ಭಗವಂತನಿಗೆ ಬೆಳಕು ಬೇಕಾ, ಭಗವಂತನಿಗೆ ಹೂ ಬೇಕಾ, ಸೃಷ್ಟಿನೇ ಮಾಡಿರೋನು ಅವನಿಗೇನು ಹೂ ಹಾಕೋದು, ಅವನಿಗೆ ಹೂ ಬೇಕಾಗಿಲ್ಲ, ನಮ್ಮ ಹೊಗಳಿಕೆ ತೆಗಳುಗಳಿಗೂ ಬೇಕಾಗಿಲ್ಲ. ನಾವು ಭಗವಂತನನ್ನು ಸೇರಬೇಕು ಅನ್ನೋದಕ್ಕೆ ಮನಸ್ಸನ್ನು ಟ್ಯೂನ್ ಮಾಡ್ಕೋಬೇಕಾಗಿದೆ. ಅದಕ್ಕೇನು ಮಾಡ್ತೀವಿ, ಹದಗೊಳಿಸ್ಲಿಕ್ಕೆ ಪ್ರತಿಯೊಂದು ಹೂವು ಕೀಳ್ಬೇಕಲ್ಲೂ ಕೃಷ್ಣ ಕೃಷ್ಣ ರಾಮ ಶಿವ ಅಂತ ಕೀಡ್ತೀವಿ. ಅವನ ಹೆಸರನ್ನು ಹೇಳಿಕೊಂಡು ಮನಸ್ಸಿನ ಏಕಾಗ್ರತೆಗೊಳಿಸ್ಕೊಳ್ತೀವಿ. ಹಾರವನ್ನು ಮಾಡ್ತೀವಿ, ಅವನ ಹೆಸರು ಹೇಳ್ಕೊಂಡು ಅವನಿಗೆ ಸ್ನಾನವನ್ನು ಮಾಡಿಸ್ತೀವಿ. ಭಗವಂತನಿಗೆ ಸ್ನಾನ ಮಾಡಿಸೋದು ಅಂತ ಉಂಟೆ, ಇಡೀ ಪ್ರಪಂಚನೇ ಅವನದಾಗಿರುವಾಗ ಅವನಿಗೇನು ಸ್ನಾನ ಮಾಡಿಸೋದು. ಆದರೆ ನಮಗೆ ಬೇಕಾಗಿದೆ ಹೇಗಪ್ಪ ಅಂದರೆ, ಚಿಕ್ಕ ಮಗುಗೆ ತಾಯಿ ಅಲಂಕಾರ ಮಾಡಿದಾಗೆ, ಮಗುಗೆ ನೀನು ಒಡವೆ ಹಾಕ್ತೀನಿ ಗೊತ್ತಿಲ್ಲ, ಹೊಸ ಶರ್ಟ್ ಹಾಕ್ತೀನಿ ಅಂತ ಗೊತ್ತಿಲ್ಲ, ಪುಟಾಣಿ ಮಗುಗೆ ಅವಳು ಒರೆಸ್ತಾಳೆ, ಅದಕ್ಕೆ ಪೌಡ್ರ್ ಹಾಕ್ತಾಳೆ, ಕೆನ್ನೆಗೆ ಬಟ್ಟಿಡ್ತಾಳೆ, ಉಂಗುರ ಆಗಲಿಲ್ಲ ಅಂದರೆ ದಾರ ಸುತ್ತಿಗೆ ಹಾಕೋ ಥರ ಮಾಡ್ತಾಳೆ, ಕಿತ್ಕೊಂಡು ಅಳ್ತಾ ಇರುತ್ತೆ ಮಗು, ಆದರೂ ಹೊಸ ಶರ್ಟ್ ಹಾಕ್ತಾಳೆ. ಎಲ್ಲ ಮಗುಗೋಸ್ಕರ ಏನು ಹಾಕೋದಿಲ್ಲ, ಮಗು ತನ್ನ ಮಗು ಸೌಂದರ್ಯ ಕಾಣಲಿ ಅಂತ ಈಕೆಗೆ ಆನಂದ, ತನ್ನ ಆನಂದಕ್ಕೋಸ್ಕರ ಮಗುಗೆ ಆ ಸೇವೆಯೆಲ್ಲ ಮಾಡ್ತಾಳೆ. ಮಗುಗೆಲ್ಲ ಬೇಕಾಗಿದೆ ಅಂತ ಏನಲ್ಲ, ಮಗು ಬಟ್ಟೆನೂ ಕೇಳಿಲ್ಲ, ಒಡಬೆನೂ ಕೇಳಿಲ್ಲ, ಅಲಂಕಾರನೂ ಕೇಳಿಲ್ಲ, ಆದರೂ ತನ್ನ ಒಂದು ಆನಂದಕ್ಕೋಸ್ಕರ ತನ್ನ ಮಗುಗೆಲ್ಲ ಮಾಡ್ತಾಳೆ. ಹಾಗೆ ಭಕ್ತ ತನ್ನ ಮನಸ್ಸಿನ ಆನಂದಕ್ಕೋಸ್ಕರವಾಗಿ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾನೆ. ಈ ಭಾವವನ್ನು ಯಾರು ಅರ್ತ್ಕೊಂಡಿರ್ತಾರೋ ಅವರು ಅದ್ರ ಬಗ್ಗೆ ಅವಹೇಳನ ಮಾಡೋದಾಗ್ಲಿ ಕ್ರಿಟಿಸೈಸ್ ಮಾಡೋದಾಗ್ಲಿ ಹೋಗೋದಿಲ್ಲ. ಯಾರು ಈ ಭಾವದ ಪ್ರಪಂಚದ ಪರಿಚಯ ಇರೋದಿಲ್ವೋ ಅವರು ಹೊರನೋಟದ ವಿಚಾರಗಳನ್ನು ಮಾತಾಡಿ ಅಲ್ಲಗಳೀತೀವಿ. ಅದರಿಂದ ಭಾವ ಸಾಮ್ರಾಜ್ಯ ಅತ್ಯಂತ ಶ್ರೇಷ್ಠ. ತನ್ನನ್ನು ತಾನು ಮರೀಲಿಕ್ಕೆ, ತನ್ನ ಪ್ರಪಂಚವನ್ನು ತಾನು ಮರೀಲಿಕ್ಕೆ, ತನ್ನ ವ್ಯವಹಾರಗಳನ್ನು ಮರೀಲಿಕ್ಕೆ, ತಾನು ಒಂದು ಮನಸ್ಸಿನ ಏಕಾಗ್ರತೆಗೊಳಿಸ್ಕೊಳ್ಳಿಕ್ಕೆ ಇವೆಲ್ಲ ಸಾಧನಗಳು, ಇವೆಲ್ಲ ಸಾಧನಗಳೇ. ಏನಪ್ಪ ಅಂದರೆ ಏಕೀಕೃತ ಮನಸ್ಸನ್ನು ಗೊಳಿಸ್ಕೊಳ್ಳಿಕ್ಕೆ ಇದೆಲ್ಲ ಸಾಧನಗಳು, ಇದೇ ಸಾಧನ. ಸ್ವಧರ್ಮವನ್ನು ಸಾಧನದ ಮುಖಾಂತರ ಮುಟ್ಟೋದು, ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು, ಅನುಭೂತಿ ಮಾಡ್ಕೊಳ್ಳೋದು, ಹಾಗೆ ನಾವು ಮಾಡ್ತೀವಿ. ಅದರಿಂದ ಮನಸ್ಸು, ಈ ಕರ್ಮ, ಹೆಚ್ಚಿನ ಜನ ಕರ್ಮದ ಮುಖಾಂತರ ನಾವು ಹೋಗ್ತೀವಿ. ಜ್ಞಾನದ ಮುಖಾಂತರ ಮಾಡೋದು, ಭಾವದ ಮುಖಾಂತರ ಮಾಡೋದು, ಪ್ರಾಣಶಕ್ತಿ ಮುಖಾಂತರ ಮಾಡೋದು, ಹಾಗೂ ಕ್ರಿಯೆ ಮುಖಾಂತರ ಮಾಡೋದು. ಮನಸ್ಸು ಒಂದೇ ನಾಲ್ಕು ಭಾಗ, ಅದನ್ನು ಯಾವುದು ಚಿಂತನೆ ಮುಖಾಂತರ ಮಾಡ್ತೀವೋ ಅದಕ್ಕೆ ಜ್ಞಾನಯೋಗ ಅಂತ ಕರಿತೀವಿ, ಯಾವುದು ಭಾವದ ಮುಖಾಂತರ ಮಾಡ್ತೀವೋ ಅದಕ್ಕೆ ಭಕ್ತಿಯೋಗ ಅಂತ ಕರಿತೀವಿ, ಯಾವುದು ಪ್ರಾಣಶಕ್ತಿಯನ್ನೇ ಆಧಾರ ಇಟ್ಕೊಂಡು ನಮಗೇನು ಕಾಣ್ತಾ ಇಲ್ಲ ಭಗವಂತ ಆಗಲಿ ಏನಲ್ಲಿ ನಮ್ಮ ಉಸಿರಾಡೋಕೆ ಗೊತ್ತಾಗ್ತಾ ಇದೆ, ನಿಂತೋದ್ರೆ ತಣ್ಣಗಾಗುತ್ತೆ, ತಣ್ಣಗಾದ್ಮೇಲೆ ನಾವು ಎಷ್ಟೇ ಚೆನ್ನಾಗಿರೋ ಯಾರೋ ನಮ್ಮನ್ನು ಮನೆಯೊಳಗೆ ಇಟ್ಕೊಳ್ಳಲ್ಲ, ತಣ್ಣಗಾಯಿತು ಅಂದ ತಕ್ಷಣ ಕಳಿಸೋ ಜಾಗನೇ ಬೇರೆ. ನೀವೆಷ್ಟೇ ಡಿಯರ್ ಆಗಿರಿ, ಎಷ್ಟೇ ನಿಯರ್ ಆಗಿರಿ, ನೀವು ಆ ಇಡೀ ಮನೆಯೇ ಕಟ್ಟಿರಿ, ಎಲ್ರೂ ಸಾಕಿರ್ಬೋದು, ತಣ್ಣಗಾಯಿತು ಅಂದರೆ ನಿಮ್ಮನ್ನು ಯಾರೂ ಇಟ್ಕೊಳ್ಳಲ್ಲ, ನೋಡ್ತಾರೆ ತಣ್ಣಗಾಗೋಯ್ತು. ತಣ್ಣಗಾದ ತಕ್ಷಣ ಊರ್ ಜನಕ್ಕೆಲ್ಲ ಹೇಳಿ ಕಳಿಸ್ತಾರೆ, ಯಾಕೆಂದ್ರೆ ಇದು ಹೆಚ್ಚು ಅಂತೂ ಇರೋದಲ್ಲ ತಣ್ಣಗಾದ ಮೇಲೆ, ಇದನ್ನು ಸೇರಿಸ್ಬೇಕಾದ ಜಾಗಕ್ಕೆ ಸೇರಿಸಿಬಿಡಬೇಕು. ನೀವೆಷ್ಟೇ ಒಳ್ಳೆಯವರಾಗಿ, ಅಯ್ಯೋ ನಂಗೆ ಭಾಳ ಒಳ್ಳೆಯವರು ಅಂತ ಯಾರೂ ಮನೇಲಿ ಇಟ್ಕೊಳ್ಳೋಕೆ ರೆಡಿ ಇಲ್ಲ. ಅದರಿಂದ ಆ ದೇಹವನ್ನು ನೋಡ್ಕೊಳ್ತೀವಿ. ಹೀಗೆ ಒಂದೊಂದು ಒಂದೊಂದು ಒಂದೊಂದು ರೀತಿ ಕ್ರಿಯೆಗಳು ಬರ್ತದೆ. ಹಾಗೆ ಒಂದು ಭಾವ ಪ್ರಪಂಚದಲ್ಲಿ ಭಕ್ತಿಯೋಗ, ಹಾಗೆ ಪ್ರಾಣಿಕ್ ಎನರ್ಜಿ ಅದಕ್ಕೆ ರಾಜಯೋಗ ಅಂತ ಕರಿತೀವಿ. ಇನ್ನೊಂದು ದೇಹೇಂದ್ರಿಯಗಳನ್ನು ಶ್ರಮಪಟ್ಟು ಕೆಲಸ ಮಾಡ್ತಕ್ಕಂಥದ್ದು, ನಿಸ್ವಾರ್ಥತೆಯಿಂದ ಪ್ರತಿಫಲಾಪೇಕ್ಷೆಯಿಂದ ಮಾಡ್ತಕ್ಕಂಥದ್ದು, ಅದಕ್ಕೆ ಕರ್ಮಯೋಗ ಅಂತ ಕರಿತೀವಿ. ಎಲ್ಲರೂ ಕರ್ಮ ಮಾಡ್ತಕ್ಕಂಥವ್ರೆ, ಆದರೆ ಪ್ರತಿಫಲಾಪೇಕ್ಷೆ ಇಟ್ಕೊಂಡು ಮಾಡುವಾಗ ಅದು ಕೇವಲ ಕರ್ಮ, ಕೇವಲ ಕರ್ಮ, ಏನೋ ಅಪೇಕ್ಷೆಯಿಂದನೇ ಮಾಡೋದು. ನಾವು ಒಬ್ಬ ಹುಡುಗಂಗೆ ಫೀಸ್ ಕಟ್ತೆ ಅಂತ ತಿಳ್ಕೊಳ್ಳಿ, ಅವನು ಹೋದಾಗೆಲ್ಲ ನಮಸ್ಕಾರ ಸಾರ್ ಅನ್ಬೇಕು, ನನಗೆ ಸ್ವಲ್ಪ ನಗಬೇಕು, ರೆಸ್ಪೆಕ್ಟ್ ತೋರಿಸ್ಬೇಕು, ಇಲ್ಲಾಂದ್ರೆ ಮುಂದೊಂದು ವರ್ಷ ಫೀಸೇ ಕೊಡಲ್ಲ ಅವನಿಗೆ. ಯಾಕಂದ್ರೆ ನಾನು ಅವ್ನು ಸಹಾಯ ಮಾಡ್ತಾ ಇದ್ದೀನಿ, ಅದಕ್ಕೇನಾದ್ರೂ ಅವನು ಸ್ವಲ್ಪ ರೆಸ್ಪಾನ್ಸ್ ಇರಬೇಕು. ಅವನು ನಂದು ಒಳಗಡೆ ಅಪೇಕ್ಷೆ, ಅಟ್ಲೀಸ್ಟ್ ಅವ್ನು ನಮ್ಮ ಮನೆಗೆ ಬಂದು ಕೆಲಸ ಮಾಡೋದು ಬೇಡ, ನನಗೊಂದು ಗೌರವ ಕೊಡೋದು ಬೇಡವ. ನಾನು ನೋಡಿದಾಗ ಸ್ವಲ್ಪ ಇರುತ್ತೆ, ಯಾಕಂದರೆ ನಾವೆಲ್ಲ ಮನುಷ್ಯರು, ವಿ ಎಕ್ಸ್ಪೆಕ್ಟ್. ಆದರೆ ಸಾಧನ ದೃಷ್ಟಿಕೋನದಿಂದ ಏನೂ ಇರಬಾರ್ದು. ಪರಮಹಂಸರು ಹೇಳಿದ್ದಾರೆ, ಸೂಜಿನಲ್ಲಿ ದಾರವನ್ನು ಕಳಿಸ್ಬೇಕು ಅಂದರೆ ಒಂದು ಎಳೆ ಈ ಕಡೆ ಬಂದು ಆ ಸೂಜಿ ಕಣ್ಣಲ್ಲಿ ಹೋಗೋಲ್ಲ. ಅದು ಪರಿಪೂರ್ಣವಾಗಿ ದಾರ ಹೋಗಬೇಕು ಅಂದರೆ ಯಾವ ಎಳೆನೂ ಈ ಕಡೆ ಆ ಕಡೆ ಹೋಗಬಾರ್ದು, ಆಗ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ಮನಸ್ಸು ಸಹ ಯಾವುದೇ ಬಾಹ್ಯ ಆಡಂಬರಗಳನ್ನು ಬಿಡು ಬಿಡು ಬಾಹ್ಯದಳು ಡಂಬವ ಮಾನಸದಳು ಎಡೆ ಬಿಡದಿರು ಶಂಭುವ, ಆ ಮಟ್ಟಕ್ಕೆ ಹೋಗಬೇಕು ಅಂದರೆ ಇದನ್ನೆಲ್ಲ ಬಿಡಬೇಕಾಗುತ್ತೆ. ನಾವು ಇದನ್ನೆಲ್ಲ ಬಿಟ್ಕೊಂಡು ಬರಬೇಕಾಗುತ್ತೆ. ಹೀಗೆ ಬಿಡೋದ್ರಿಂದ ನಾವು ಸಾಧನೆಯ ಪಥದಲ್ಲಿ ಹೋಗ್ತೀವಿ. ಹಾಗಾದ್ರೆ ಕರ್ಮ ಅಂತ ನಾನು ಹೇಳಿದೆ, ಧ್ಯಾನ ಮಾಡೋದು ಜ್ಞಾನ ರಾಜಯೋಗ ಆಯಿತು. ಕರ್ಮ ಪ್ರತಿಯೊಬ್ಬರೂ ಮಾಡಬೇಕು, ಆ ಜ್ಞಾನಯೋಗಿ ಆದರೂ ಮಾಡಬೇಕು, ಭಕ್ತಿಯೋಗಿ ಆದರೂ ಮಾಡಬೇಕು, ರಾಜಯೋಗಿ ಆದರೂ ಮಾಡಬೇಕು, ಕರ್ಮಯೋಗಿ ಮಾಡೇ ಮಾಡ್ತೀನಿ. ಯಾಕಂದರೆ ಕರ್ಮ ಇಲ್ಲದೆ ಯಾರೂ ಬದುಕೋಕ್ಕಾಗೋದಿಲ್ಲ. ಪ್ರತಿಯೊಬ್ಬರು ಕರ್ಮಕ್ಷೇತ್ರದಲ್ಲಿ ಇರಲೇಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿಬಿಟ್ಟಿದ್ದಾನೆ ಅದನ್ನು, ನಹಿ ಕಕ್ಷಿತ್ ಕ್ಷಣಮಪಿ ಜಾತು ತಿಷ್ಟತ್ತೆ ಕರ್ಮಕೃತ್, ಯಾರೂ ಕೆಲಸ ಮಾಡದೆ ಇರಲೇಲಾರರು. ಎಲ್ಲರೂ ಮಾಡಲೇಬೇಕು, ಯಾಕಂದರೆ ಈ ಪ್ರಪಂಚದಲ್ಲಿ ಈ ದೇಹದ ನಿಯಮನೇ ಅಷ್ಟು. ನಮೇ ಪಾರ್ಥಾಸಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತ ಏವಚ ಕರ್ಮಣಿ. ಅವ್ನು ಹೇಳ್ತೇನೆ, ಇಡೀ ಜಗತ್ತೇ ನಂದು ಕಣೋ ಅರ್ಜುನ, ನಾನೇ ಸೃಷ್ಟಿ ಮಾಡಿರೋನು. ಈ ಮೂರು ಲೋಕದಲ್ಲಿ ಯಾವ ಸುಖ ಸಂಪತ್ತು ನನಗೆ ಕೊರತೆಯಾಗಿದೆ ಆದರೂ ನಾನು ಕೆಲಸ ಮಾಡ್ತೀನಿ. ಏನೂ ಬೇಕಾಗಿಲ್ಲ ನನಗೆ ಆದರೂ ಕೆಲಸ ಮಾಡ್ತೀನಿ. ಯಾಕಂದರೆ ಭಗವಂತನೇ ಸುಮ್ಮನಿರೋಕ್ಕಾಗಲ್ಲ ಅಂದಮೇಲೆ ನಾವು ಸುಮ್ಮನಿರೋಕ್ಕಾಗುತ್ತೆ? ನಮಗೆಲ್ಲ ದೊಡ್ಡ ಕಷ್ಟ ಬಂದಿರೋದು ಸುಮ್ಮನಿರೋಕ್ಕಾಗದಿರೋದೆ. ಸುಮ್ಮನಿರೋಗ ಕಲ್ತುಬಿಟ್ರೆ ನೀವೆಲ್ಲ ಪರಮಹಂಸರೇ. ಯಾಕೆಂದರೆ ಕಲ್ಲು ಸುಮ್ಮನಿರುತ್ತೆ, ಯಾಕಂದ್ರೆ ಅದಕ್ಕೆ ನಿಮ್ಮ ರೀತಿ ಚೈತನ್ಯ ಆಗಲಿ ಕಾನ್ಷಿಯಸ್ನೆಸ್ ಇಲ್ಲ. ನಮಗೆಲ್ಲ ಇದೆ, ಇದ್ದು ಸುಮ್ಮನಿರೋದು ಅಂದರೆ ಕಷ್ಟ ಅಲ್ವೇ? ಅದರಿಂದ ಎಲ್ಲ ಕ್ರಿಯೆಗಳು ಸುಮ್ಮನಿರೋಕ್ಕಾಗದೇ ಇರೋದ್ರಿಂದ ಶುರುವಾಗಿದೆ. ನಾನು ಭಾಷಣ ಮಾಡೋದ್ರಿಂದ ಹಿಡಿದು ಕೇಳಿಸ್ಕೊಳ್ಳೋ ತನಕಲೂ ಅಷ್ಟೇ, ಸುಮ್ಮನೆ ಇರೋಕ್ಕಾಗದೇ ಇರೋದ್ರಿಂದ ಪ್ರತಿಯೊಂದು ಆಗಿರೋದು. ಯಾರು ಸುಮ್ಮನಿರುವುದನ್ನು ಕಲಿತು ಸುಮ್ಮನಿರುವ ಬ್ರಹ್ಮ ಅಂತ ಕರೀತಾರೆ. ಸುಮ್ಮನೆ ಇರ್ತಾನೆ ಅವನು, ಅವನೇನು ಯಾವುದಕ್ಕೂ ರೆಸ್ಪಾನ್ಸಿಬಲ್ ಇಲ್ಲ. ಹೇಗೆ ಸ್ವಾಮೀಜಿ ಅಂತ ಕೇಳ್ಬೋದು. ಈಗ ನಾನು ಕೈಯನ್ನು ಎತ್ತಿದೆ, ಏನು ನೋಡ್ತಿದ್ದೀರಾ ಅಂದರೆ ಏನು ಹೇಳ್ತೀರಿ ನೀವು? ಕೈ ನೋಡ್ತಿದ್ದೀನಿ ಅಂತ ಹೇಳ್ತೀರಾ. ಸತ್ಯನಾ? ಏನಂದರೆ ಇಲ್ಲೆಲ್ಲ ಕತ್ಲೆ, ಸೂರ್ಯನೂ ಇಲ್ಲ, ಅಮಾವಾಸ್ಯೆ ಅಂತ ತಿಳ್ಕೊಳ್ಳಿ. ಆಗ ಇದೇ ಮೈಕ್ ಇಟ್ಕೊಂಡು ಏನು ನೋಡ್ತಿದ್ದೀರಾ ಅಂತೀನಿ. ಕಾಣುತ್ತಾಗ ಅಂದರೆ ಬೆಳಕು ನನ್ನ ಕೈ ಮೇಲೆ ಬಿದ್ದಿದೆ, ಬೆಳಕು ಬಿದ್ದಿರುವುದರಿಂದ ನನ್ನ ಕೈ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇರೋದು ಬೆಳಕನ್ನು, ಬೆಳಕಿರೋದ್ರಿಂದ ನನ್ನ ಕೈ ಕಾಣ್ತು. ಆ್ಯಕ್ಚುಲಿ ನೀವು ನೋಡ್ತಿದ್ದು ಬೆಳಕು, ಬೆಳಕಿರೋದ್ರಿಂದ ಇದು ಕಾಣಿಸ್ತೇವೆ. ನಹ ಕತ್ತಲಿನಲ್ಲಿ ಈಗ ನೋಡ್ತಾ ಇದ್ದೀರಾ ಅಂದರೆ ಏನು ಕಾಣಲ್ಲ, ನಿಮಗೆ ಏನು ಗೊತ್ತಿಲ್ಲ ಅಂತೀರಾ. ನೋಡುವುದು ಬೆಳಕನ್ನು, ಹೇಳುವುದು ಕೈಯನ್ನು. ಈ ಕೈಗೆ ಕೊಳೆ ಮಾಡಿಕೊಂಡೆ, ರಾಡಿ ಮಾಡ್ಕೊಂಡು ತೋರಿಸ್ದೆ ಅಂತ ತಿಳ್ಕೊಳ್ಳಿ. ಹಾಗೆ ಬೆಳಕಿಗೆ ಏನಾರ ಕೊಳೆ ಆಯ್ತಾ? ಇಲ್ಲ. ಇದಕ್ಕೆ ಕೆಂಪು ರಕ್ತವನ್ನು ಮಾಡ್ಕೊಂಡು ತೋರಿಸ್ದೆ, ಅದಕ್ಕೇನಾರ ಆಯ್ತಾ? ಇಲ್ಲ. ಬೆಳಕು ಶುದ್ಧವಾಗಿರಲಿ ನನ್ನ ಕೈ ಅಶುದ್ಧವಾಗಲಿ, ಬೆಳಕು ಮಾತ್ರ ಹೇಗಿತ್ತೋ ಹಾಗೆ ಇರುತ್ತೆ, ಯಾವುದೇ ರೀತಿ ರೆಸ್ಪಾನ್ಸಿಬಿಲ್ ಇಲ್ಲ. ಪರಮಹಂಸರು ಭಾಳ ಚೆನ್ನಾಗಿ ಹೇಳ್ತಾರೆ, ಈ ಬೆಳಕಿನಲ್ಲಿ ಒಬ್ಬ ಭಗವದ್ಗೀತೆಯನ್ನು ಓದ್ತಾನೆ, ಇನ್ನೊಬ್ಬ ಕಳ್ಳ ಲೆಕ್ಕವನ್ನು ಬರೀತಾನೆ. ಬೆಳಕು ಇಂಪಾರ್ಷಿಯಲ್, ಆದರೆ ಬೆಳಕಿರೋದ್ರಿಂದ ಎರಡು ನಡೆಯುತ್ತೆ. ಆದರೆ ಬೆಳಕು ಯಾವಕ್ಕೂ ಜವಾಬ್ದಾರಿ ಅಲ್ಲ. ಹಾಗೆ ಭಗವಂತ ಅಂತಕ್ಕಂಥ ನಮ್ಮಲ್ಲಿ ಒಳಗಡೆ ಇದ್ದಾನಲ್ಲ, ಅವನು ಯಾವುದಕ್ಕೂ ಜವಾಬ್ದಾರಿ ಅಲ್ಲ. ನೀ ಏನು ಬೇಕಾದ್ರೂ ಮಾಡ್ಬೋದು, ಆದರೆ ಮೂರನ್ನ ಜಾಣ್ಮೆಯಿಂದ ಉಪಯೋಗಿಸ್ಕೊಳ್ತದ್ದು ಸಾಧನ. ಈ ಸಾಧನದಲ್ಲಿ ಈಗ ಸತ್ಯತೆಯನ್ನು ತಿಳಿಯೋದು ಅಂತ ಹೇಳಿದೆ. ಏನದು ಸತ್ಯ? ಅವಾಗ ಹೇಳಿದ್ವಿ, ಒಬ್ಬೊಬ್ಬರು ಒಂದೊಂದು ಸತ್ಯವನ್ನು ಹೇಳ್ತಾರೆ, ಒಬ್ಬೊಬ್ಬರು ಒಂದೊಂದು ರೀತಿಯ ಸತ್ಯ ದರ್ಶನವನ್ನು ನಿಮಗೆ ಹೇಳ್ಕೊಂಡು ಬಂದಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಸತ್ಯವನ್ನು ಹೇಳಿದ್ದಾರೆ. ಆದರೆ ನಿಜವಾದ ಸತ್ಯ ಯಾವುದು? ಒಬ್ಬ ನಿಮ್ಮ ಥರ ಒಬ್ಬ ಸಾಧಕ ಹೊರಟಂತೆ, ಸತ್ಯವನ್ನು ತಿಳಿಯೋಣ, ಸತ್ಯವನ್ನು ತಿಳಿಯೋಣ ಅಂತ ಹೊರಟ. ಜಗತ್ತಿನಲ್ಲಿ ಬಹಳಷ್ಟು ಯಾತ್ರೆಯನ್ನು ಮಾಡಿದ, ಊರು ಊರುಗಳನ್ನೆಲ್ಲ ಸುತ್ತದ, ಬೇಕಾಷ್ಟು ಅನುಭವಗಳೆಲ್ಲ ಆಯಿತು. ಅವನಿಗೂ ಗೊತ್ತಾಯಿತು ನಿಜವಾದ ಸತ್ಯ ಏನು ಅಂತ. ಆಗ ಒಂದು ಕಡೆ ನನ್ನ ಕಥೆನಲ್ಲಿ ಸತ್ಯ ಮಾತಾಡುತ್ತೆ, ಸತ್ಯದ ದೇವತೆ ನಿಂತ್ಕೊಂಡಿದ್ದನು. ಹೋಗಿ ಕೇಳಿದಂತೆ, ನೀನು ಇಷ್ಟೊಂದು ಪವಿತ್ರ, ಇಷ್ಟೊಂದು ಶುದ್ಧ, ಇಷ್ಟೊಂದು ಸರಳ, ಆದರೆ ಜನ ನಿನ್ನ ನೋಡಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಾರಲ್ಲ, ಯಾಕೆ? ಆಗ ಸತ್ಯ ದೇವತೆ ಮಾತಾಡ್ತಂತೆ, ಯಾರೂ ನನ್ನನ್ನು ನೋಡಿಲ್ಲ. ಅಯ್ಯೋ, ನಾನು ನೋಡ್ತಾ ಇದ್ದೀನಲ್ಲ, ಜಗತ್ತು ನಿನ್ನನ್ನು ನೋಡ್ತಿದೆಯಲ್ಲ ಅನ್ನಂತೆ. ನಾನು ಅವರವರ ಕಣ್ಣಿನಲ್ಲಿ ನನ್ನ ಪ್ರತಿಬಿಂಬವನ್ನು ನೋಡ್ತಾರೆ, ನನ್ನನ್ನು ಯಾರು ನೋಡೋದಿಲ್ಲ. ಅವರ ಕಣ್ಣಿನ ಆ ಅಕ್ಷಿಪಟಲ, ರೆಟಿನಾ ಅಂತ ಏನು ಕರಿತೀವೋ, ಏನೇನು ಸಾಮರ್ಥ್ಯವುಳ್ಳ ರೆಟಿನಾ ಇದೆಯೋ, ಅಕ್ಷಿಪಟಲ ಇದೆಯೋ, ಅಲ್ಲಿ ನನ್ನ ಪ್ರತಿಬಿಂಬ ಹೇಗೆ ನಿರ್ಮಾಣವಾಗುತ್ತೋ ಅದನ್ನು ನೋಡಿ ಇದೇ ಸತ್ಯ ಅಂತ ನನ್ನ ಪ್ರತಿಬಿಂಬವನ್ನು ನೋಡಿ ತಿಳ್ಕೊಂಡಿದ್ದಾರೆ. ಅವರವರ ದೃಷ್ಟಿಯಲ್ಲಿ ನಾನು ಹೇಗೇಗೆ ಕಾಣಿಸ್ತೀನೋ ಹಾಗಾಗಿ ಸತ್ಯ ಅಂತ ಪ್ರತಿಯೊಂದು ಹೇಳ್ತಾರೆ ವಿನಃ ನಾನು ಸತ್ಯ ನಾನು ಅನ್ನೋದು ಯಾರಿಗಿಲ್ಲ. ಯಾರಿಗೂ ನಾನು ಬೇಕಾಗಿಲ್ಲ. ಯಾಕೆಂದರೆ ಪ್ರತಿಯೊಬ್ಬರಿಗೂ ನಾನು ಯಾರಿಗೂ ಬೇಡವಾಗೂ ಇಲ್ಲ. ನಿಮಗೆ ಅರ್ಥ ಆಗಲಿಲ್ಲ, ನಾನು ಯಾರಿಗೂ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೆ, ನಾನು ಯಾರಿಗೂ ಬೇಡವಾಗಿಲ್ಲ ಅಂತ ಹೇಳ್ತಾ ಇದ್ದೆ. ಇದೇನು ಒಂದೇ ಎರಡು ವಾಕ್ಯಗಳನ್ನು ಹೇಳುತ್ತಲ್ಲ ವಿರೋಧವಾಗಿ ಅಂದಾಗ ಹೇಳ್ತು. ನಾನು ವಾಸ್ತವಿಕವಾಗಿ ಅವ್ರಿಗೆ ಬೇಕಾಗಿಲ್ಲ. ಯಾರಿಗೂ ಬೇಡವಾಗಿಲ್ಲ ಅಂದರೆ ಅವರವರಿಗೆ ಒಗ್ಗುವ ಸತ್ಯ ಎಲ್ರಿಗೂ ಬೇಕಾಗಿದೆ. ಅವರವರಿಗೆ ಒಗ್ಗುವ ಸತ್ಯವನ್ನು ಎಲ್ಲರೂ ಸ್ವೀಕಾರ ಮಾಡ್ತಾರೆ. ನೋಡಿ ಎಷ್ಟು ಸೂಕ್ಷ್ಮತೆ, ಯೋಚನೆ ಮಾಡಿ. ಪ್ರತಿಯೊಬ್ಬರಿಗೂ ಬೇಕು. ಅವರವರು ತಿಳ್ಕೊಂಡಿರೋದು ಅವರವ್ರು ಸರಿ ಅನ್ಸುತ್ತ ರೀತಿ ಇದ್ರೆ ನಾವೆಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಹಾಗಾದ್ರೆ ನಿಜವಾದದ್ದು ಯಾವಾಗ ಗೊತ್ತಾಗುತ್ತು? ಯಾರಿಗೂ ಗೊತ್ತಾಗೋದಿಲ್ಲ. ಮತ್ತೆ ಹೇಗೆ ನಿನ್ನನ್ನು ಅರ್ಥಕೊಳ್ಳೋದು? ಯಾವಾಗ ಮನುಷ್ಯನಿಗೆ ನಾನೇ ಸತ್ಯ ಅಂತ ಗೊತ್ತಾಗುತ್ತೋ ಆವಾಗ ಎಲ್ಲವೂ ಸರಿಯಾಗುತ್ತೆ. ಯಾವಾಗ ಮನುಷ್ಯನಿಗೆ ತಾನೇ ಸತ್ಯ ಅಂತ ಅರಿವು ಬರೋ ತನಕ ಇವನು ಇನ್ನು ಪ್ರಪಂಚದಲ್ಲೇ ಇರ್ತಾನೆ, ಪೂರ್ಣ ಸಾಕ್ಷಾತ್ಕಾರ ಆಗಿರುವುದಿಲ್ಲ. ಸ್ತರಗಳು ಬದಲಾವಣೆ ಆಗಿರುತ್ತೆ. ಕೊನೆಗೆ ಅವನು ಗೊತ್ತಾಗುತ್ತೆ ಆ ಸತ್ಯ ಈ ಸತ್ಯ ಅಲ್ಲ. ಈಗ ನೋಡಿ, ನೀವೆಲ್ಲರೂ ನಿಮಗೆ ಒಂದು ಪರೀಕ್ಷೆ ಮಾಡೋಣ. ನಿಮಗೆ ಪ್ರಪಂಚದಲ್ಲಿ ಯಾರು ಸಂಬಂಧಿಕರಿದವರೋ ಅವರೆಲ್ಲರ ಮುಖ ನಿಮಗೆ ಪರಿಚಯ ಇದೆ. ನನ್ನನ್ನು ನೀವು ನೋಡ್ತಾ ಇದ್ದೀರ, ನನ್ನ ಮುಖ ಪರಿಚಯ ಇದೆ. ನಿಮ್ಮನ್ನು ನಾನು ನೋಡ್ತಾ ಇದ್ದೀನಿ, ಆದರೆ ನಿಮ್ಮ ಮುಖ ನಿಮಗೆ ಗೊತ್ತಿಲ್ಲ. ಯಾಕಂದರೆ ಜೀವನದಲ್ಲಿ ನಿಮ್ಮ ಮುಖ ನೋಡೇ ಇಲ್ಲ. ಸ್ವಾಮೀಜಿ, ಕನ್ನಡಿಲಿ ನೋಡಿದ್ದೀವಿ, ಕನ್ನಡಿಲಿ ನಿಮ್ಮ ಮುಖದ ಪ್ರತಿಬಿಂಬ ನೋಡಿದ್ದೀರ ಅಷ್ಟೇ, ನಿಮ್ಮ ಮುಖವನ್ನು ನೋಡಿಲ್ಲ ನೀವು. ನಿಮ್ಮ ಮುಖ ಯಾರ್ಯಾರ ಮುಖ ಎಲ್ಲ ಜ್ಞಾಪಕ ಇದೆ. ನೀವು ಎಷ್ಟೆಲ್ಲ ಕನ್ನಡಿಲಿ ನೋಡಿದ್ರು ನಿಮ್ಮ ಮುಖ ಜ್ಞಾಪಕ ಇರಲ್ಲ, ನೀವು ಹೇಗಿದ್ದೀರಿ ಅಂತ. ಇದು ಸ್ವಾಮಿ ವಿವೇಕಾನಂದ ಜೀವನ ಓದ್ದವ್ರಿಗೆ ಗೊತ್ತಾಗುತ್ತೆ, ಬಹಳ ಚೆನ್ನಾಗಿ ಹೇಳ್ತಾರೆ ಅವರು. ಎಷ್ಟು ಸಲ ನೀವು ಮುಖ ಹುಟ್ಟುತ್ತವಿಂದ ನಿಮ್ಮ ಬುದ್ಧಿ ತಿಳುವಳಿಕೆ ಬಂತವಿಂದ ನೋಡ್ಕೊಂಡಿದ್ದೀರಾ, ನಿಮ್ಮ ಮುಖ ನಿಮಗೆ ಜ್ಞಾಪಕ ಬರಲ್ಲ. ನೀವು ಕನ್ನಡಿ ಮುಂದೆ ಹೋದ್ರೆ ಮಾತ್ರ ತಕ್ಷಣಕ್ಕೆ ತಿರುಗಿ ನಿಮ್ಮ ಮುಖ ಮರ್ತೋಗುತ್ತೆ, ಬಟ್ ಬೇರೆಯವ್ರ ಮುಖ ಎಲ್ಲ ಜ್ಞಾಪಕ ಇರುತ್ತೆ. ಯಾಕಂದರೆ ಯು ಆರ್ ಸೀನ್ ಬೈ ಯುವರ್ ಓನ್ ಐಸ್. ಆದರೆ ನಿಮ್ಮ ಮುಖದ ಪ್ರತಿಬಿಂಬ ಮಾತ್ರ ನೋಡಿರ್ತೀರಾ, ಆದರೆ ವಾಸ್ತವಿಕವಾಗಿ ನಿಮ್ಮನ್ನು ನೀವು ನೋಡಿಲ್ಲ. ಆದ್ದರಿಂದ ನಿಮ್ಮ ಜ್ಞಾಪಕ ಇಲ್ಲ. ಯಾಕೆಂದರೆ ನೀವು ಈ ದೇಹ ಅಲ್ಲ, ನಾನು ನಾನೇ. ಆ ಸತ್ಯ ಯಾವಾಗ ಅರಿವಿಗೆ ಬರ್ತದೋ ಆಗ ಸತ್ಯ ದೇವತೆ ಹೇಳ್ತಾಳಂತೆ, ಯಾವಾಗ ಅವರವರೇ ಸತ್ಯ ಅಂತ ಜ್ಞಾಪಕಕ್ಕೆ ಬರ್ತದೋ ಅಲ್ಲಿ ತನಕ ಈ ಕ್ರಿಯೆಗಳು ಪ್ರಕ್ರಿಯೆಗಳು ನಡ್ಕೊಂಡು ಹೋಗ್ತಾ ಇರುತ್ತೆ. ಹೇಗಪ್ಪ ನಾವು ಬದುಕ್ತಾ ಇದ್ದೀವಿ ಅಂದರೆ, ಸಾಪೇಕ್ಷತೆ ಅಂತ ಕರಿತೀವಿ, ರಿಲೇಟಿವಿಟಿ ಅಂತ. ಹಾಗೇನೆ ಜಗತ್ತಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರೋದು. ಒಬ್ಬ ಚೆನ್ನಾಗಿರೋ ಒಂದು ಗೂಳಿ ಸಾಕಿದ್ನಂತೆ, ಬೆಟ್ಟದ ಹತ್ರ ಒಂದು ಮನೆ ಗೂಳಿನ ಸಾಕಿದ್ದಾನೆ, ಚೆನ್ನಾಗಿ ಊಟ ಕೊಟ್ಟು ಬೆಳೆಸ್ತಾ ಇದ್ದಾನೆ. ಆ ಗೂಳಿಗೆ ಹುಲ್ಲನ್ನು ತೆಗಬೇಕಂತ ಬೆಟ್ಟದ ಮೇಲೆ ಹತ್ತದ. ಅಲ್ಲಿ ನೋಡ್ತಾನೆ, ಅವನ ಗೂಳಿ ಒಳ್ಳೆ ಬೆಂಕಿ ಪಟ್ಟಣ ಥರ ಕಾಣ್ತಾ ಇದೆ. ಬೇಜಾರಾಗೋಯ್ತು ಅವನಿಗೆ, ಎಷ್ಟು ಚೆನ್ನಾಗಿ ಸಾಕಿದ್ದಂಥ ಗೂಳಿ ಒಳ್ಳೆ ಇಷ್ಟೇ ಸಣ್ಣದಾಗಿಬಿಟ್ಟಿದೆಯಲ್ಲ ಅಂತ ಬೇಜಾರಾಯಿತು. ಗೂಳಿನೂ ಕತ್ತೆತ್ತು ನೋಡ್ತಂತೆ ಬೆಟ್ಟನ, ಯಾಕೆ ನಮ್ಮ ಯಜಮಾನ ಅಷ್ಟೊಂದು ದೊಡ್ಡನಾಗಿದ್ದನು, ಚಿಕ್ಕನಾಗ್ಬಿಟ್ಟಿದ್ದಾನಲ್ಲ ಅಂತ. ಈ ಗೂಳಿಗೆ ಯಜಮಾನ ಚಿಕ್ಕವನ ಕಾಣ್ತಾನೆ, ಆ ಯಜಮಾನಿಗೆ ಗೂಳಿ ಚಿಕ್ಕದಾಗಿ ಕಾಣುತ್ತೆ. ಅವರ ನಿಂತಿರುವ ಸ್ಥಾನದ ಪ್ರಭಾವದಿಂದ ಕಾಣುತ್ತೆ, ಆ ಸ್ಥಾನದ ಪ್ರಭಾವದ ಅರಿವಿಲ್ಲ. ಇಬ್ಬರೂ ದುಃಖ ಪಡ್ತಾರೆ, ಇದು ಚಿಕ್ಕದಾಯಿತು ಅದು ಚಿಕ್ಕದಾಯಿತು ಅಂತ. ನಾವು ಹಾಗೇನೆ, ಯಾಕಂದರೆ ಈ ಸಾಪೇಕ್ಷತೆಯ ಬಂಧನನ ಮುರಿದು ಬೆಳೆಯುವುದು ಬಂದಾಗ ವಿರೋಧಗಳು ಕಡಿಮೆ ಆಗುತ್ತೆ ಜಗತ್ತಲ್ಲಿ, ಭೇದಗಳು ಕಡಿಮೆ ಆಗುತ್ತೆ. ಆ ಪಕ್ಷಿ ಹೇಗೆ ಕನ್ನಡಲ್ಲಿ ಕುಟ್ಕುತ್ತೋ ಭೇದ ಭಾವದಿಂದ, ಅದು ಬೇರೆ ನಾನು ಬೇರೆ ಅಂತ, ನಾವು ಹೇಗೆ ಕುಟ್ಕೋದಿಲ್ವೋ ನಮಗೆ ನಾವು ನಮಗೆ ನಾವು ಸೈಡ್ಸ್ಕೊಂಡ್ಬಿಡ್ತೀವಿ. ಬೇರೆಯವರು ಅಂತ ಬಂದಾಗ ನಾವು ಜಗಳಾಡೋದು ಜಾಸ್ತಿ. ನೋಡಿ, ನೀವೇನಾರ ತಿನ್ನಬೇಕಾದ್ರೆ ನಿಮ್ಮ ನಾಲ್ಗೆನ ನೀವು ಕಚ್ಕೊಂಡಿರ್ತೀರ, ನೋವಾಗಿರುತ್ತೆ, ತಡ್ಕೊಂಡು ಸುಮ್ಮನಾಗ್ತೀರ. ಹಾಗನ್ಬಿಟ್ಟು ಹಲ್ಲನ್ನ ಕಟಿಂಗ್ ಪ್ಲೇಟ್ ತಂದು ಕೀಳಕ್ಕೆ ಹೋಗಲ್ಲ ನೀವು, ಯಾಕಂದ್ರೆ ನಿಮ್ಮ ನಾಲ್ಗೆನ ಕಚ್ಚಿದ್ದು ನಿಮ್ಮ ಹಲ್ಲೇ, ಕಚ್ಚಿಸ್ಕೊಂಡಿದ್ದು ನಿಮ್ಮ ನಾಲ್ಗೆನೆ, ನೋವಾಗಿರೋದು ನಿಮಗೆ, ಕಣ್ಣಲ್ಲೂ ನೀರು ಬರುತ್ತೆ, ಕಣ್ಣು ಕೆಂಪಾಗುತ್ತೆ, ಆದರೂ ಸುಮ್ಮನಿರ್ತಾರೆ, ಯಾರ ಜೊತೆಗೂ ಜಗಳಾಡಕ್ಕೆ ಹೋಗಲ್ಲ. ಪಕ್ಕದಂಗೆ ಏನೋ ಹೊಡಿತೀರಾ, ಯಾಕೆಂದ್ರೆ ನಾಲ್ಗೆನೂ ನಿಮ್ಮದು, ಹಲ್ಲು ನಿಮ್ಮದು, ಅದಕ್ಕೆ ಸುಮ್ಮನಿರ್ತೀರ. ಯಾವಾಗ ಇಡೀ ಪ್ರಪಂಚನೇ ನಂದು ಅಂತ ನಿಮ್ಗೆ ಆಗ್ಬಿಡುತ್ತೋ ಆಗ ತನ್ನವರು ಯಾರು ಪರರು ಯಾರು? ಅಲ್ಲಿಯ ತನಕ ಸಾಧನೆ ಲಕ್ಷ ನಮ್ಮದು, ಅದೇ ನಮ್ಮ ಚರಮ ಸತ್ಯ, ಎಲ್ಲವೂ ನಾನೇ ಅನ್ನೋದು. ಆಗ ಯಾರನ್ನು ವಿರೋಧಿಸ್ತೀರಾ, ಯಾರನ್ನು ಹೊಗಳ್ತೀರಾ, ಯಾರನ್ನು ತೆಗಳ್ತೀರಾ, ಆ ಭಾವನೆ ಬರೋ ತನಕ ಸಾಧನೆ ಮಾಡ್ಕೊಂಡು ಹೋಗಬೇಕು. ಅಲ್ಲಿ ತನಕ ಎಂತೆಂಥ ಪ್ರಾಬ್ಲಮ್ ಬರ್ತದೆ ನಮಗೆ, ಯಾಕೆಂದ್ರೆ ವಾಸ್ತವಿಕತೆಯನ್ನ ಅರ್ಥ ಮಾಡ್ಕೊಳ್ದೇ ಇರೋದ್ರಿಂದ, ಆ ಅಜ್ಞಾನ ತುಂಬಿಕೊಂಡಿರೋದ್ರಿಂದ. ನಾವು ಕಂಡದ್ದೇ ಸತ್ಯ, ನಾವು ಕೇಳಿದ್ದೇ ಸತ್ಯ, ಯಾವುದೋ ಪುಸ್ತಕದಲ್ಲಿ ಓದಿದ್ದೇ ಸತ್ಯ. ಆ ಬರ್ದಿರ್ತಕ್ಕಂಥವನಿಗೆ ಏನಾಗಿದೆಯೋ ಪೂರ್ಣ ಜ್ಞಾನ ಗೊತ್ತಿಲ್ಲ, ಅದು ಓದಿದ ಸ್ಟೇಟ್ಮೆಂಟ್ ಎಲ್ಲ ಕಡೆ ಹೇಳ್ತೀವಿ, ನನಗೆ ಸರಿ ಅನ್ಸ್ಬಿಡ್ತು, ಅದೇ ಸಾರ್ವತ್ರಿಕ ಅಂತ. ಅದಕ್ಕೆ ಶ್ರೀರಾಮಕೃಷ್ಣರು ಹೇಳಿದ್ರು, ಆ ರೀತಿಯ ವಾದ ವಿವಾದದಲ್ಲಿ ಸಾಕ್ಷಾತ್ಕಾರ ಆಗೋದಿಲ್ಲ. ಒಬ್ಬೊಬ್ರಿಗೂ ಒಂದೊಂದಿದೆ, ಜೋತೋಮತ್ ತೋತಪತ್, ಯಾರ್ಯಾರಿದ್ದು ಏನಂತ, ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರು ಪರಮಹಂಸನ. ನಮಗೂ ಒಬ್ಬೊಬ್ರಿಗೂ ಒಂದೊಂದು ದಾರಿ ಅಂತ ಇದೆಯಲ್ಲ, ಏನು ಮಾಡಬೇಕು? ಏನು ಮಾಡಬೇಡ, ಮನ್ ಮುಕ್ ಯಾಕರೋ ಅಂತ ಹೇಳಿದ್ರು. ಅಂದರೆ ಮನಸ್ಸಿನಲ್ಲಿ ಆಗೋದನ್ನು ಬಾಯಿನಲ್ಲಿ ಹೇಳೋದನ್ನು ಒಂದು ಮಾಡು ಅಂತ. ಬಹಳ ಸುಲಭ ಕೇಳೋಕ್ಕೆ, ಆದರೆ ನಮಗೆ ನಾವು ಪ್ರಶ್ನೆ ಮಾಡ್ಕೊಂಡಾಗ ಒಂದು ಮಾಡೋಕ್ಕೆ ಆಗತ್ತೇ ಇಲ್ಲ. ಯಾಕೆಂದರೆ ನಾವು ಫಿಲ್ಟರ್ ಹಾಕೋದು ಕಲ್ತ್ಕೊಂಡ್ಬಿಟ್ಟಿದ್ದೀವಿ. ಯಾರೊಬ್ಬರು ಬರ್ತಿದ್ದಾರೆ ನನಗೆ ಬೇಕಾದವರು ಅಂದಾಗ, ಕೆಲವು ವಿಚಾರ ಅವ್ರ ಬಗ್ಗೆ ಗೊತ್ತಿದ್ರು, ಫಿಲ್ಟರ್ ಹಾಕ್ಕೊಂಡು ಅವ್ರಿಗೆ ಇಷ್ಟ ಆಗೋದನ್ನು ಮಾತ್ರ ಮಾತಾಡ್ತಾರೆ, ಮಿಕ್ಕದೆಲ್ಲ ಫಿಲ್ಟ್ರಲ್ಲೇ ಒಳಗೆ ಉಳ್ಕೊಂಡ್ಬಿಡುತ್ತೆ. ಯಾರೋ ಒಬ್ಬ ಚಿಕ್ಕವನಿದ್ದ, ನನಗೇನೋ ಅವನು ಏನು ಮಾಡೋಕ್ಕಾಗಲ್ಲ, ಅವನು ಹೆದರಿಸ್ತೀವಿ ಬೇಕಾದ್ರೆ, ಎಲ್ಲ ಫಿಲ್ಟರ್ ತೆಗೆದ್ಬಿಟ್ಟು ಹೆದರಿಸ್ತೀವಿ ಏಯ್ ಅಂತ. ಇನ್ಯಾರೋ ನನಗಿಂತ ದೊಡ್ಡ ಜನರು ನಾನು ನನಗೆ ಕೊಡ್ತಾನೆ ಅಂತ ಗೊತ್ತಾರೆ, ನಮಸ್ಕಾರ ಸರ್ ತಪ್ಪಾಗುತ್ತಾರೆ, ಪರವಾಗಿಲ್ಲ ಸರ್ ನಾನು ನೋಡ್ಕೋತೀನಿ ಹೋಗಿ ಅಂತೀವಿ. ಒಂದೇ ಕ್ರಿಯೆಯನ್ನು ಬದಲಾವಣೆ ನೋಡ್ತೀವಿ, ಯಾಕಂದರೆ ಮನುಷ್ಯನ ಅಜ್ಞಾನದ ದುರ್ಬಲತೆ, ಅಜ್ಞಾನದಿಂದ ದುರ್ಬಲನಾಗ್ತಾನೆ ಮನುಷ್ಯ, ಅಜ್ಞಾನದಿಂದ ದುರ್ಬಲನಾಗ್ತಾನೆ. ಕರ್ಣನಿಗೆ ಶಾಪ ಕೊಟ್ಟಾಗೆ ಅಂತ ನಾವು ಹೇಳ್ತೀವಿ, ಕರ್ಣ ಪರಶುರಾಮಗೆ ಇಬ್ಬರಿಗೂ ವಾಗ್ವಾದ ಬರುತ್ತೆ ಕೊನೆಯಲ್ಲಿ. ಕರ್ಣ ಹೇಳ್ತಾನೆ, ನೀನು ಯಾರೋ ನನಗೆ ಗೊತ್ತು, ನಾನು ಯಾವ ಜಾತಿ ಅಂತಲೇ ಗೊತ್ತಿಲ್ಲ ನನಗೆ. ಅವ್ರು ಹೇಳ್ತಾರೆ, ನೀನು ಕ್ಷತ್ರಿಯನೇ ಆಗಿರಬೇಕು. ಇಲ್ಲ ನನಗೆ ಗೊತ್ತಿಲ್ಲ, ಆದರೆ ಇಷ್ಟು ಗೊತ್ತು ನನಗೆ, ನಾನು ಸೂತಪುತ್ರ ಅಂತ ಮಾತ್ರ ಗೊತ್ತು, ಯಾಕೆ ಯಥಾರ್ಥವನ್ನು ಹೇಳಲಿಲ್ಲ ನೀನು ನನಗೆ, ಸುಳ್ಳು ಯಾಕೆ ಹೇಳಿದೆ? ಅವ್ರು ಹೇಳಿದ್ರು, ಸುಳ್ಳು ಹೇಳಿದ್ಕೊಂಡು ನಾನು ಸತ್ಯವನ್ನೇ ಹೇಳ್ಕೊಂಬಂದೆ, ಯಾರೂ ನನಗೆ ವಿದ್ಯೆ ಹೇಳ್ಕೊಟ್ಟಿಲ್ಲ, ಬ್ರಾಹ್ಮಣ ಆದರೆ ಮಾತ್ರ ಹೇಳ್ಕೊಡ್ತಾರೆ ಅಂತ ಗೊತ್ತಾಯಿತು, ಅದಕ್ಕೆ ಸುಳ್ಳು ಹೇಳಿದೆ. ನೋಡು, ಸುಳ್ಳು ಹೇಳೋದು ಮನುಷ್ಯನ ನಿಶಕ್ತತೆಯಿಂದ, ದುರ್ಬಲತೆಯಿಂದ ಸುಳ್ಳು ಹೇಳ್ತಾನೆ. ಸುಳ್ಳು ಹೇಳಿ ಯಾವುದೇ ವಿದ್ಯೆ ಪ್ರಾಪ್ತಿ ಮಾಡಿಕೊಂಡ್ರೆ ಅದು ಫಲವನ್ನು ಕೊಡೋದಿಲ್ಲ. ಅಯ್ಯೋ ನಂಗೆ ಶಾಪ ಕೊಡ್ಬಿಟ್ಟಿದೆ, ನಾನು ಶಾಪ ಕೊಡಲ್ಲ ನಿನಗೆ, ಶಾಪ ಕೊಡಲ್ಲ ನಾನು ನಿನಗೆ. ಆದರೆ ವೀಕ್ ಮೈಂಡ್, ಯಾವುದು ನಿಶಕ್ತವಾದ ಮೈಂಡಿಂದ ಯಾವುದು ಪಡ್ಕೊಂಡಿರ್ತೀಯೋ ಅದು ಏನು ನಿಂಗೆ ಆಗಬೇಕಾಗಿದೆಯೋ ಅದು ದೊರಕೋದಿಲ್ಲ. ನಾನೇನು ಮಾಡೋಕ್ಕಲ್ಲ, ನೀನು ಯಥಾರ್ಥವನ್ನು ಹೇಳಿದರೆ ನಾನು ಬೇರೆ ಕಡೆ ಅರೇಂಜ್ ಮಾಡಿಕೊಡ್ತಿದ್ದೆ ನಿನಗೆ. ಇಲ್ಲ ನೀವು, ನಾನು ಕ್ಷತ್ರಿಯರಿಗೆ ಮಾತ್ರ ಹೇಳ್ಕೊಡೋದು ಅಂತ ಯಾರು ಹೇಳಿದ್ರು ನಿನಗೆ? ನನ್ನ ಶಿಷ್ಯ ಭೀಷ್ಮ ಇದ್ದಾನೆ, ಅವನು ಕ್ಷತ್ರಿಯ ಅಲ್ವೇ? ಯಥಾರ್ಥವನ್ನು ಹೇಳಿದರೆ ನಾನು ಹೇಳ್ಕೊಡೋಕ್ಕಾದ್ರೆ ಹೇಳ್ಕೊಡ್ತಾ ಇದ್ದೆ, ನನ್ನ ಪ್ರತಿಜ್ಞೆಗಿತ್ತು ಅಂದರೆ ಬೇರೆ ಕಡೆ ಮಾಡಿಸ್ತಾ ಇದ್ದೆ ನಿನಗೆ. ಆದರೆ ಸುಳ್ಳು ಹೇಳಿದೆಯಾ, ಅದರಿಂದ ಸುಳ್ಳಿನ ಪರಿಣಾಮವಾಗಿ ಫಲ ಸಿಗೋದಿಲ್ಲ ನಿನಗೆ. ನಾನು ಶಾಪ ಕೊಡೋದಿಲ್ಲ, ಯಾಕಂದರೆ ನಿನಗೆ ಅತ್ಯಂತ ಪ್ರಿಯನಾದ ಶಿಷ್ಯ, ನಿನ್ನ ಬಂದ ದ್ವಾರವೇ ನಿನಗೆ ದುರ್ಬಲತೆಯನ್ನು ಕೊಟ್ಟಿದೆ ಅಂತ ಹೇಳಿ ಕಳಿಸ್ತಾರೆ. ಹಾಗೆ ನಾವು ಯಾವಾಗಲೂ ಸುಳ್ಳು ಹೇಳೋದು ಯಾವಾಗ? ನಾವು ಯಾವಾಗ ಶಕ್ತರಲ್ವೋ, ಸಂದರ್ಭವನ್ನು ನಾವು ಯಾವಾಗ ಮುಖಾಮುಖಿ ನೋಡುವ ಆ ಧಾರಢ್ಯತೆ ನಮ್ಮಲ್ಲಿ ಇಲ್ವೋ ಆವಾಗ ಸುಳ್ಳು ಹೇಳ್ತೀವಿ. ಅಂದರೆ ಸಾಧನೆ ಅಂತಕ್ಕಂಥದ್ದು ಬಸವಣ್ಣವ್ರು ಹೇಳ್ತಾರೆ, ಗರಗಸದಂತೆ ಭಕ್ತಿ ಎಂಬುದಯ್ಯ, ಹೋಗುತ್ತಲೂ ಕುಯ್ಯುವುದು ಬರುತ್ತಲೂ ಕುಯ್ಯುವುದು. ಏನೇನು ಕೂಗುತ್ತೆ? ಬೇಡದ್ದು ಮಾತ್ರ ಕೂಯ್ದಾಕತ್ತೆ, ಸತ್ಯವನ್ನು ಯಾರ ಕೈಲೂ ಕೂಗಕ್ಕಾಗಲ್ಲ. ಪ್ರಾಪಂಚಿಕವಾಗಿ ಇರ್ತಕ್ಕಂಥ ಮೋಹವನ್ನ ಅದು ಕುಯ್ದು ಹಾಕುತ್ತೆ. ಹೀಗೆ ಕೆಲಸ ಮಾಡದೆ ನಾವು ಯಾವತ್ತೂ ಇರೋಕ್ಕಾಗಲ್ಲ. ಆದರೆ ಆ ಕೆಲಸವನ್ನ ಹೇಗೆ ಮಾಡಬೇಕು, ಹೇಗೆ ನಾವು ಉದ್ಧಾರ ಆಗಬೇಕು? ಎಲ್ಲವರೂ ಮೌನ, ಎಲ್ಲವೂ ಮೌನವಾಗಿ ಆಗುತ್ತೆ. ಹೇಗಪ್ಪ ಅಂದರೆ, ಅದಕ್ಕೆ ನಾರದ ಮಹರ್ಷಿಗಳು ಒಂದು ಕತೆ ಇದೆ. ಸಕಲ ವಿದ್ಯೆಯನ್ನು ಕಲಿತಂಥ ನಾರದ ಮಹರ್ಷಿಗಳು ಸನತ್ ಕುಮಾರರಂತ ಹೋಗ್ತಾರೆ, ನನಗೆ ಸತ್ಯ ಜ್ಞಾನ ಆಗಿಲ್ಲ, ಆದ್ದರಿಂದ ಎಷ್ಟೆಷ್ಟೋ ವಿದ್ಯೆಗಳನ್ನು ಕಲಿತೆ, ಆದರೆ ನನಗೆ ಪೂರ್ಣ ಸತ್ಯದ ಅರಿವಾಗಿಲ್ಲ, ದಯವಿಟ್ಟು ಹೇಳಿಕೊಡಿ. ಆಗ ಅವರು ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗಿದ್ದವರು, ಅವ್ರು ಹೇಳದಂತೆ, ಆಕಾಶವನ್ನು ನೋಡು, ನೋಡ್ತಾ ಇದ್ದೀನಿ ಎಷ್ಟು ತಾರೆಗಳು ಪ್ರಚಂಡವಾಗಿ ಚಲಿಸುವ, ವೇಗವಾಗಿ ಬೆಳಕಿನ ಕಿರಣಗಳು ಎಲ್ಲ ಹೋಗ್ತಿರುವ, ಶಾಂತವಾಗಿದೆ ಆಕಾಶ, ಅದನ್ನು ನೋಡು. ಭೂಮಿಯನ್ನು ನೋಡು, ಸಮುದ್ರ ಇದೆ, ಬೆಟ್ಟ ಗುಡ್ಡಗಳಿದೆ, ನದಿಗಳು ಹರಿತಾ ಇದೆ, ಇಷ್ಟೆಲ್ಲ ಇದ್ರೂ ಶಾಂತವಾಗಿದೆ. ಇದೆಲ್ಲ ಹರಿಯೋದು ಜೊತೆಗೆ ಸುಮ್ಮನಿದೆ ಭೂಮಿ, ನೋಡು ಶಾಂತತೆ ಅಲ್ಲಿದೆ. ಅಂತರಿಕ್ಷವನ್ನು ನೋಡು, ಮೋಡಗಳಿದೆ, ಬೇಕಾದಷ್ಟು ಓಡಾಡ್ತಾ ಇರುತ್ತೆ, ಗುಡುಗು ಸಿಡಿಲುಗಳಿದೆ, ಮಳೆ ಸುರಿಯುತ್ತೆ, ಆದ್ರೂ ಅಂತರಿಕ್ಷ ಶಾಂತವಾಗಿದೆ, ಇಷ್ಟೆಲ್ಲ ಕ್ರಿಯೆಗಳು ನಡೀತಾ ಇದ್ರು. ಹಾಗೆ ಪ್ರಪಂಚದಲ್ಲಿ ನಿನ್ನ ಕಣ್ಣು ನೋಡ್ತಾ ಇರಲಿ, ಕಿವಿ ಕೇಳಿಸ್ತಾ ಇರಲಿ, ಬಾಯಿ ಮಾತಾಡ್ತಾ ಇರಲಿ, ಮನಸ್ಸು ಮಾತ್ರ ಶಾಂತವಾಗಿರೋದು ಯಾರು ಕಲ್ತ್ಕೊಳ್ತಾರೋ ಅವನಿಗೆ ಸತ್ಯದ ಅರಿವಾಗ್ತದೆ. ಶಾಂತತೆ ಏನಾಗುತ್ತೆ, ಬಂಧನದಲ್ಲಿ ಚಿಕ್ಕದಾಗಿರ್ತಕ್ಕಂಥ ಮನಸ್ಸು ವಿಸ್ತಾರವಾಗಿ ಅದು ಸಹ ಬಯಲಾಗ್ಬಿಡುತ್ತೆ, ವಿಸ್ತಾರವಾಗ್ಬಿಡುತ್ತೆ, ಆಕಾಶವಾಗ್ಬಿಡುತ್ತೆ ಮನಸ್ಸು. ಆಗ ಆನಂದ ನೀವೇ, ಅಂದರೆ ದೈವಿ ಗುಣಗಳೆಲ್ಲ ನಿಮ್ಮಲ್ಲಿ ಮನೆ ಮಾಡ್ಕೊಂಡ್ಬಿಟ್ಟಾಗ ದೇವರಿಗೂ ನಿಮಗೂ ವ್ಯತ್ಯಾಸ ಇಲ್ಲ, ಪರಿಪೂರ್ಣತೆ ನಿಮ್ಮಲ್ಲಿ ಬಂದಾಗ ಇಲ್ಲ. ಹಾಗೆ ದೈವ ಭಾವದಲ್ಲಿ ಪ್ರಪಂಚ ಭಾವದಲ್ಲಿ ಎರಡೂ ಇದೆ. ಪ್ರಪಂಚ ಅಂದಮೇಲೆ ಎರಡು ಇರುತ್ತೆ, ಎರಡು ಮಿಕ್ಸ್ ಇದ್ದೇ ಇರುತ್ತೆ ಪ್ರಪಂಚದಲ್ಲಿ, ಒಂದಷ್ಟು ಒಳ್ಳೆಯವರು, ಒಂದಷ್ಟು ಕೆಟ್ಟವರು. ಯಾವ ಮಹಾತ್ಮನನ್ನು ಪೂರ್ಣ ಪ್ರಮಾಣದಲ್ಲಿ ಒಪ್ಕೊಂಡ ಜನ ಯಾರ ಇದ್ದಾರ? ರಾಮನ್ನ ರಾಮನ ಕಾಲದಲ್ಲೇ ದೇವರು ಅಂತ ಪೂಜನೆ ಮಾಡಿದವರು ಬೇಕಾದಷ್ಟು ಜನ ಇದ್ದಾರೆ. ಒಬ್ಬ ಮಡಿವಾಳರನ್ನು ಅವನು ಸರಿ ಇಲ್ಲ ಅಂತ ಹೇಳಿದವನು ಇದ್ದಾನೆ. ಕೃಷ್ಣನ ಕೃಷ್ಣನ ಕಾಲದಲ್ಲೇ ಪೂಜೆ ಮಾಡಿದವರು ಇದ್ದಾರೆ, ಅವನು ಕಳ್ಳ ಸರಿ ಇಲ್ಲ ಅಂತ ಹೇಳಿದವರು ಆವಾಗಲೂ ಇದ್ದಾರೆ. ಪರಮಾಂಸರನ್ನು ಒಪ್ಕೊಂಡವರು ಇದ್ದಾರೆ, ಅವ್ರು ಸರಿ ಇಲ್ಲ ಅಂತ ಹೇಳಿದವರು ಇದ್ದಾರೆ. ವಿವೇಕಾನಂದರನ್ನ ಇಡೀ ಜಗತ್ತೇ ಒಪ್ಕೊಂಡು ಎಲ್ಲ ಇಡೀ ನಮ್ಮ ದೇಶ ಎಲ್ಲ ಮೆರೆದಾಡ್ದವ್ರು ಇದ್ದಾರೆ, ನಮ್ಮ ದೇಶದಲ್ಲೇ ಅವ್ರು ಸರಿ ಇಲ್ಲ ಅಂತ ಕ್ರಿಟಿಸೈಸ್ ಮಾಡಿ ಆರ್ಟಿಕಲ್ ಬರೆಯೋರು ಇದ್ದಾರೆ. ಇದು ಯಾವುದು ಹೊಸದಲ್ಲ, ಪರ ವಿರೋಧ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದೇ. ಆದ್ರಿಂದ ಪ್ರಪಂಚ ಒಂದು ದೊಡ್ಡ ಅಂಗಡಿ ಇದ್ದಾಗೆ, ನೀವು ಅಂಗಡಿಲಿ ನಿಮ್ಗೇನು ಬೇಕು, ನಿಮ್ ದುಡ್ಡು ಎಷ್ಟಿದೆ, ನಿಮ್ಗೇನು ಬೇಕು ಅದು ತಗೊಳ್ಳಿ, ಅಂಗಡಿಲಿ ಇರೋದೆಲ್ಲ ಸಾಮಾನು ಕೇಳಕ್ಕೆ ಹೋಗೋದು ಬೇಡ. ಅದು ನಮ್ಗೆ ಉದಾಹರಣೆ ಹೇಳ್ತಾ ಇದ್ರು ಒಬ್ರು, ಇಲ್ಲ ನಾನು ಉಪನ್ಯಾಸ ಕೇಳಿದಾಗ ರೈಲ್ವೆ ಸ್ಟೇಷನ್ಗೆ ಒಬ್ಬ ಹೋದಂತೆ, ರೈಲ್ವೆ ಮಾಸ್ಟರ್ ಕೇಳ್ದ, ಸರ್ ಟ್ರೈನು ಈಗ ಯಾವ್ದು ಬರ್ತದೆ? ಅವ್ರು ಇಷ್ಟು ಗಂಟೆಗೆ ಇದು ಬರುತ್ತೆ ಅಂದರು, ಇನ್ನೊಂದು ಅಷ್ಟು ಗಂಟೆಗೆ ಬರ್ತದೆ ಅಂದರು. ನೀವೆಲ್ಲಿಗೆ ಹೋಗ್ಬೇಕಂದ್ರು ಸರ್, ಕ್ರಾಸ್ ಮಾಡಬೇಕು ಅಂತ ಅಷ್ಟೇ. ಅವನಿಗೆ ರೈಲ್ ಬಂದ್ಬಿಡುತ್ತೆ ಅಂತ ಕಷ್ಟ, ಅದಕ್ಕೆ ಎಲ್ಲ ಕೇಳ್ಕೊತಾರೆ ಇಡೀ ಟೈಮ್ ಟೇಬಲ್ನ. ಅವ್ರು ಹೇಳಿದ್ರು ನೀವು ಯಾವವರೆಗೆ ಹೋಗ್ಬೇಕಂದ್ರೆ ಸ್ವಲ್ಪ ಕ್ರಾಸ್ ಮಾಡ್ಬೇಕು ಸರ್ ಅಂತ. ಇವನು ಕ್ರಾಸ್ ಮಾಡೋಕ್ಕೆ ಊರು ಜಗತ್ತೆಲ್ಲ ಕೇಳ್ದ. ಹಾಗೆ ನಾವು ನಮ್ಮ ಕೆಲಸ ಏನು ಮಾಡಬೇಕು ಅದು ಬಿಟ್ಬಿಟ್ಟು ಪ್ರತಿಯೊಂದು ವಿಚಾರ ಮಾಡೋಕೆ ಹೋಗ್ತೀವಿ ಜಗತ್ತಲ್ಲಿ. ಪರಮಾಂಸರು ಅದಕ್ಕೆ ಹೇಳಿದ್ರು, ಮಾವನ ತೋಟಕ್ಕೆ ಹೋದರೆ ಹಣ್ಣು ತಿನ್ನಬೇಕು ಅಂದ್ಕೊಂಡು ಹೋಗಿದ್ರೆ ಸುಮ್ಮನೆ ಹಣ್ಣು ತಿನ್ಕೊಂಡು ಬಾ, ಆ ಕೊಂಬೆ ಎಷ್ಟು, ಆ ಎಲೆ ಎಷ್ಟು, ಅದೇನು ಇದೆಲ್ಲ ಬೇಕಾಗಿಲ್ಲ, ಅದು ಮಾಡೋಕ್ಕೆ ಹೋದರೆ ಹಣ್ಣು ತಿನ್ನೋದು ನಿಂತೋಗುತ್ತೆ ಜಗತ್ತಲ್ಲಿ. ಏನಕ್ಕೆ ಬಂದಿದೆಯೋ ಆ ಕೆಲಸ ನಿನಗೇನು ಬೇಕು ನೋಡು, ಅದು ಬಿಟ್ಬಿಟ್ಟು ನನ್ನದು ನಾನು ಯೋಚನೆ ಮಾಡಲ್ಲ. ನಾವು ಎರಡು ಮೂರು ರೀತಿಯ ಅಭ್ಯಾಸಗಳನ್ನು ಮಾಡ್ಕೊಬಿಟ್ಟಿದ್ದೀವಿ. ಒಂದು ಸಹಾಯ ಮಾಡೋ ಜನ ಇದ್ದಾರೆ, ಸಹಾಯಕ್ಕೋಸ್ಕರ ಸಹಾಯ ಮಾಡೋದು. ಇನ್ನೊಬ್ರು ನನಗೆ ಕಷ್ಟ ಆಗದೆ ಇರೋ ತನಕ ಮಾಡ್ತೀನಿ, ಯಾವಾಗ ನಂಗೆ ಕಷ್ಟ ಆಗಕ್ಕೆ ಹೋದರೆ ನಾನು ಸಹಾಯ ಮಾಡೋದು ನಿಲ್ಲಿಸ್ಬಿಡ್ತೀನಿ. ಕೆಲವರು ಏನೇ ಕಷ್ಟ ಆದರೂ ಸಹಾಯ ಮಾಡ್ತಾರೆ, ಕೆಲವರು ನನಗೆ ಕಷ್ಟ ಆದರೂ ಮಾಡ್ತಾರೆ, ಕೆಲವರು ಹೆಸರು ಕಿಟ್ಟಿಗೆ ಮಾಡ್ತಾರೆ, ಕೆಲವರು ಇದ್ದಾರೆ ಇನ್ನೊಬ್ರು ಕಷ್ಟ ಕೊಡೋಕ್ಕೋಸ್ಕರನೇ ಅವ್ರು ಇರೋದು, ಅವ್ರಿಗೇನು ಪ್ರಾಪ್ತಿ ಇಲ್ಲದೇ ಇರೋ ಕಷ್ಟ ಕೊಡ್ತಾರೆ, ಕೆಲವರು ಸಹಾಯ ಮಾಡ್ತಾರೆ ತಮಗೇನು ಪ್ರಾಪ್ತಿ ಇಲ್ಲದೇ ಇರೋ ಸಹಾಯ ಮಾಡೋದಿಲ್ವೇ ಅನುಕೂಲ ಆಗಲಿ ಅಂತ. ಇವರು ಇರ್ತಾರೆ ತಮ್ಗೆ ಯಾವುದೇ ರೀತಿಯ ಅನುಕೂಲ ಇಲ್ಲದಿರೋ ಕಷ್ಟ ಕೊಡ್ತಾರೆ. ಇದು ಪ್ರಪಂಚದಲ್ಲಿ ಸೃಷ್ಟಿನಲ್ಲಿದೆ, ಆ ಸೃಷ್ಟಿನಲ್ಲಿ ಇರೋದ್ರಿಂದ ಪ್ರಪಂಚವನ್ನು ಸರಿ ಮಾಡ್ತೀನಿ ಅಂತ ಹೋಗೋದು ಬೇಡ. ಯಾಕೆಂದರೆ ರಾಮ ಬಂದ, ಕೃಷ್ಣ ಬಂದ, ಬುದ್ಧ ಬಂದ, ಪರಮಹಂಸರು ಬಂದರು, ಅನೇಕ ಅವತಾರಗಳು ಬಂದರು, ಪ್ರಪಂಚ ಒಂದೇ ರೀತಿ ಇರುತ್ತೆ. ಸ್ವಲ್ಪ ದಿವಸ ಎಳೆದಿಟ್ಕೋತಾರಷ್ಟೇ, ಮತ್ತೆ ಅದು ಹಾಗೆ ಆಗುತ್ತೆ. ಅವ್ರು ಬಂದು ತೋರಿಸ್ಬಿಟ್ಟು ಹೋಗ್ತಾರೆ ಹೇಗೆ ಬದುಕೋದು ಅಂತ. ಅದನ್ನು ನೋಡಿ ನಾವು ಕಲ್ತ್ಕೋಬೇಕೇ ವಿನಃ ನಾನು ಸರ್ ಮಾಡ್ತೀನಿ ಈ ಪ್ರಪಂಚನ ಅಂತ ಹೋಗೋದಲ್ಲ. ನನ್ನನ್ನು ಲೋಕದ ಡೊಂಕ ತಿದ್ದುವರೆ ಆರಯ್ಯ, ನಮ್ಮ ನಮ್ಮ ಡೊಂಕ ನಾವು ತಿದ್ಕೊಳ್ಳೋಣ. ಇದೇ ಸಾಧನೆಯ ರಹಸ್ಯ. ಸ್ವಧರ್ಮ, ನಮ್ಮ ನಿಜತ್ವವನ್ನು ತಿಳಿಯುವುದು, ಅದಕ್ಕೆ ಬೇಕಾಗಿರತಕ್ಕಂಥ ಸಾಧನೆ, ಕೊಟ್ಟಿರುವ ದೇಹ, ಮನಸ್ಸು, ಬುದ್ಧಿಯನ್ನು ಜಾಣ್ಮೆಯಿಂದ ಉಪಯೋಗಿಸುವುದು, ಇದು ಸಾಧನೆ. ಇದೇ ಸಾಧನೆಯ ರಹಸ್ಯ. ಇದನ್ನು ಎಲ್ಲರೂ ತಿಳ್ಕೊಂಡಿದ್ದೀವಿ, ಕೇಳ್ತೀವಿ, ಓದ್ತೀವಿ, ಆದರೆ ಮಾಡೋದ್ರಲ್ಲಿ ಮಾತ್ರ ಆನಂದ. ಬರೀ ಕೇಳೋದ್ರಿಂದ ನೋಡೋದ್ರಿಂದ ಆಗೋದಿಲ್ಲ. ಟಿ ವಿನಲ್ಲಿ ತೋರಿಸ್ತಾರೆ ಅಡುಗೆ ಮಾಡೋದನ್ನು, ಪಲಾವ್ ಎಲ್ಲ ಮಾಡೋದನ್ನು, ಮೂಗು ಗಮ್ಮನ್ನೆಲ್ಲ ರಾಚ ನಾಲಿಗೆ ರುಚಿ ಬರಲ್ಲ. ಯಾಕಂದ್ರೆ ಬರೀ ನೋಡೋದಷ್ಟೇ. ಅಲ್ಲಿ ಅನ್ನದ ತಪ್ಪಲೆ ಪಲಾವ್ ಮಾಡಿಟ್ಟಿದ್ರೆ ಎಷ್ಟು ಸಲ ಹೋಗಿ ಅನ್ನದ ತಪ್ಪಲೆ ಮುಟ್ಟುಟ್ಟು ಮುಟ್ಟುಟ್ಟು ಬಂದರೂ ಹೊಟ್ಟೆ ತುಂಬುತ್ತಾ? ಸುಮ್ಮನೆ ಮುಟ್ಟೋದು, ಪಲಾವ್ ಇರುತ್ತೆ, ಗಮ್ಮನತ್ತೆ, ತಪ್ಪಲೆ ಮುಟ್ಟು ಬರೋದಷ್ಟೇ. ಹಾಗೆ ಅನೇಕ ಗ್ರಂಥಗಳನ್ನು ನಾವು ಮನೇಲಿ ಇಟ್ಕೊಂಡು ಅನೇಕ ಉಪನ್ಯಾಸಗಳನ್ನು ಕೇಳ್ಕೊಂಡಿದ್ರು, ಜೀವನದಲ್ಲಿ ತಂದಿಲ್ಲ ನಾವು ಅಂದರೆ ಆ ಅನ್ನದ ತಪ್ಪಲೆ ಮುಟ್ಟಾಗೆ ಅಷ್ಟೇ ನಮಗೆ ಉಪಯೋಗ ಆಗ್ತದೆ. ಅಂದರೆ ಯಾವಾಗ ಸಾಧನೆ ಮಾಡೋಕೆ ಇಳಿತೀವೋ ಆವಾಗ ಮಾತ್ರ ನಮಗೆ ಸಾಧನೆ ಮತ್ತು ಸ್ವಧರ್ಮದ ಒಂದು ರಸ ಅಂತಕ್ಕಂಥದ್ದು ಅನುಭವಿಸ್ಬೋದು. ಇಷ್ಟು ಹೇಳಿ ನಾನು ಉಪನ್ಯಾಸಕ್ಕೆ ವಿರಾಮ ಕೊಡ್ತೀನಿ. ತಮ್ಮೆಲ್ರಿಗೂ ಅನಂತ ಧನ್ಯವಾದ. ವಿಶ್ವಕ್ಕೆ ಕೂತು ಕೇಳೋದ್ರಿಂದ ಜಯ ರಾಮಕೃಷ್ಣ.